ಸಿಪಿ ಗ್ರಾಮ್ಸ್. ರೀ, ಒಂದ್ ಒಳ್ಳೆ ಇನ್ಶೂರೆನ್ಸ್. ಒಂದ್ ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ತಜ್ಞ ವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ಸದೃಢ ಆರೋಗ್ಯಕ್ಕಾಗಿ ಮತ್ತು ಸುಸ್ಥಿರ ಬದುಕಿಗಾಗಿ ಸಿರಿಧಾನ್ಯಗಳ ಮಹತ್ವ, ಈ ಕುರಿತು ಶ್ರೀಮತಿ ಶ್ವೇತಾ ಮನ್ನಿಕೇರಿ, ವಿಷಯ ತಜ್ಞರು, ಗೃಹ ವಿಜ್ಞಾನ, ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರ ಇವರಿಂದ ಮಾಹಿತಿ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಾನು ಶ್ರೀಮತಿ ಶ್ವೇತಾ ಎ ಮನಿಕೇರಿ, ವಿಷಯ ತಜ್ಞರು, ಗೃಹ ವಿಜ್ಞಾನ, ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರ, ಹಿಟ್ನಳ್ಳಿ ಫಾರ್ಮ್ನಿಂದ. ನಾನು ಇಂದು ಸದೃಢ ಆರೋಗ್ಯಕ್ಕಾಗಿ ಮತ್ತು ಸುಸ್ಥಿರ ಬದುಕಿಗಾಗಿ ಸಿರಿಧಾನ್ಯಗಳ ಮಹತ್ವ ಎಂಬ ಒಂದು ವಿಷಯದೊಂದಿಗೆ ಮಾತನಾಡಲು ಇಷ್ಟಪಡುತ್ತೇನೆ. ಸಿರಿಧಾನ್ಯಗಳು ಅಂದ್ರೆ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಎಂದು ಆಚರಿಸುತ್ತಾರೆ ಅಂದ್ರೆ ಸಿರಿಧಾನ್ಯಗಳಿಗೆ ಅಷ್ಟಾಗಿ ಮಹತ್ವ ಇದೆ. ಸಿರಿಧಾನ್ಯಗಳು ಯಾಕೆ ನಮ್ಮ ಜೀವನ ಶೈಲಿಯಲ್ಲಿ ಬೇಕು, ಸುಸ್ಥಿರ ಬದುಕು ಮತ್ತು ಸದೃಢ ಆರೋಗ್ಯಕ್ಕೆ ಸಿರಿಧಾನ್ಯಗಳು ಯಾಕೆ ಬೇಕು ಅಂದ್ರೆ, ಸಿರಿ ಅಂದರೆ ಸಂಪತ್ತು, ಧಾನ್ಯ ಅಂದರೆ ಕಾಳುಗಳು, ಸಂಪತ್ ಭರಿತವಾದ ಕಾಳುಗಳು ಅಂದ್ರೆ ಪೋಷಕಾಂಶಗಳನ್ನು ಹೇರಳವಾಗಿ ಹೊಂದಿರುವಂತಹ ಕಾಳುಗಳು. ಒಂದು ಕಾಳನ್ನ ನೀವು ಬಿತ್ತನೆ ಮಾಡಿದ್ರೆ ಸಾವಿರಾರು ಕಾಳುಗಳನ್ನ ನೀಡುವಂತ ಸದೃಢವಾಗಿ ಪೋಷಕಾಂಶ ಭರಿತವಾಗಿರುವಂತಹವು ಸಿರಿಧಾನ್ಯಗಳಾಗಿರುತ್ತವೆ. ಸಿರಿಧಾನ್ಯಗಳು ಯಾಕೆ ಇಷ್ಟು ಪ್ರಾಮುಖ್ಯತೆಯನ್ನು ತಗೊಳ್ತಾ ಬಂತು, ಮೊದಲು ನಮ್ಮ ಹಿರಿಯರು ಸಿರಿಧಾನ್ಯವನ್ನು ಬಳಸ್ತಾ ಇದ್ರು, ನಂತರ ಸಿರಿಧಾನ್ಯಗಳನ್ನ ಯಾಕೆ ಬಿಟ್ರು, ಮತ್ತೆ ಈಗ ಸಿರಿಧಾನ್ಯಗಳನ್ನ ಯಾಕೆ ಶುರು ಮಾಡಿದ್ರೆ ಅಂತ ನಾವು ತಿಳ್ಕೊಂಡ್ರೆ, ನಮ್ಮ ದಿನನಿತ್ಯದ ಜೀವನ ಶೈಲಿಯಲ್ಲಿ ನಾವು ಸಿರಿಧಾನ್ಯಗಳನ್ನ ತಪ್ಪದೇ ಬಳಸುವ ರೂಢಿಯನ್ನ ನಾವು ಹಮ್ಮಿಕೊಳ್ಬಹುದು. ಯಾಕೆ ಸಿರಿಧಾನ್ಯಗಳನ್ನ ಹಿರಿಯರು ಬಳಸ್ತಾ ಇದ್ರೆ ಅಂದ್ರೆ, ಸಿರಿಧಾನ್ಯಗಳನ್ನ ನಾವು ಬೇಸಾಯ ಕ್ರಮದಲ್ಲಿ ಅಳವಡಿಸಿಕೊಂಡ್ರೆ ಕಡಿಮೆ ವೆಚ್ಚದಲ್ಲಿ ಯಾವುದೇ ರೀತಿ ರಾಸಾಯನಿಕ ಗೊಬ್ಬರಗಳಿಲ್ಲದೆ ನಾವು ಇದನ್ನ ಉತ್ಪಾದನೆಯನ್ನ ಮಾಡಬಹುದು. ಅದೇ ರೀತಿ ಇದರಲ್ಲಿರುವಂತಹ ಪೋಷಕಾಂಶಗಳು ನಮಗೆ ಜೀವನ ಶೈಲಿಯನ್ನು ಸದೃಢವಾಗಿರ್ಲಿಕ್ಕೆ, ಅಂದ್ರೆ ನಮ್ಮ ಹಿರಿಯರನ್ನೆಲ್ಲ ನೀವು ನೋಡಬಹುದು, ಅವರು ಹೊಲ ಗದ್ದೆಗಳಲ್ಲಿ ಇಡೀ ದಿನ ಹಗಲು ರಾತ್ರಿ ಅಂತ ಕೆಲಸ ಮಾಡ್ತಿದ್ರು, ಕಲ್ಲುಗಳನ್ನ ಕಟ್ಟಿಯೋದಾಗಿರುವ ಅಷ್ಟು ಸದೃಢವಾಗಿ ತಮ್ಮ ದೇಹವನ್ನು ಇಟ್ಕೊಂಡಿದ್ರು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಹೋದ್ರೆ ಎಲ್ಲರಿಗೂ ಒಂದು ಮಧುಮೇಹ ಆಗಿರಬಹುದು, ಒಂದು ಕಿಡ್ನಿ ಸ್ಟೋನ್ ಆಗಿರ್ಬೋದು, ಒಂದು PCOD ಆಗಿರ್ಬೋದು, ಒಂದು ಥೈರಾಯ್ಡ್ ಆಗಿರ್ಬೋದು, ಈ ರೀತಿ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಮಂಡಿ ನೋವು ಆಗಿರ್ಬೋದು, ಪ್ರತಿಯೊಬ್ಬರ ಮನೆಯಲ್ಲಿ ಒಂದಲ್ಲ ಒಂದು ರೀತಿಯ ರೋಗಗಳು ಅಥವಾ ರೋಗದ ಲಕ್ಷಣಗಳು ಈ ರೀತಿ ಪ್ರತಿಯೊಬ್ಬರ ಮನೆಯಲ್ಲೂ ಕಾಣ್ತಾ ಇದೆ. ಯಾಕೆ ಈ ರೀತಿ ಕಾಣ್ತಾ ಇದೆ ಅಂತ ಹೇಳಿದಾಗ, ಇಲ್ಲ, ನಮ್ಮ ಜೀವನ ಶೈಲಿ ಬದಲಾಗಿದೆ ಅನ್ನೋ ಉತ್ತರ ಸಿಗ್ತದೆ ಹೊರತು ಪ್ರತಿಯೊಬ್ಬರಿಂದನು ನಮ್ಮ ಆಹಾರದ ಪದ್ಧತಿ ಬದಲಾಗಿದೆ ಎಂಬ ಉತ್ತರ ಸಿಗುವುದಿಲ್ಲ. ಸೊ ನಾವು ಏನು ಆಹಾರವನ್ನ ಸೇವಿಸ್ತೀವೋ ಅದೇ ರೀತಿ ನಮ್ಮ ದೇಹ ಕೆಲಸವನ್ನು ಶುರು ಮಾಡಲಿಕ್ಕೆ ಇರ್ತದೆ. ಈಗ ನಾವು ಸಿರಿಧಾನ್ಯಗಳನ್ನ ಒಂದು ಶಕ್ತಿಪೂರ್ವಕವಾಗಿರುವಂತಹ ಆಹಾರವನ್ನ ಸೇವಿಸಿದ್ರೆ ಇಡೀ ದಿನ ನಾವು ಶಕ್ತಿದಾಯಕವಾಗಿ ಕೆಲಸಗಳನ್ನ ಮಾಡಬಹುದು. ಅದನ್ನು ಹೊರತುಪಡಿಸಿ ನಾವು ಪೋಷಕಾಂಶಗಳ ಬಗ್ಗೆಯೇ ತಿಳಿದೆ ನಮಗೆ ಹಸುವನ್ನ ನೀಗಿಸಲಿಕ್ಕೆ ಆಹಾರವನ್ನು ಸೇವಿಸಿದಾಗ ಏನಾಗ್ತದೆ, ನಮ್ಮ ಶಕ್ತಿ ಕ್ಷೀಣಿಸ್ತಾ ಹೋಗ್ತದೆ. ಕ್ಷೀಣಿಸ್ತಾ ಹೋಗೋದ್ರಿಂದ ನಾವು ಬೇರೆ ರೋಗಗಳಿಗೆ ಅಥವಾ ರೋಗದ ಲಕ್ಷಣಗಳಿಗೆ ತುತ್ತಾಗಬಹುದು. ಯಾಕೆ ಸಿರಿಧಾನ್ಯ ಇಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ ಅಂದ್ರೆ, ಸಿರಿಧಾನ್ಯದಲ್ಲಿ ಫೈಬರ್ ಅಂದ್ರೆ ನಾರಿನ ಅಂಶ ಆಗಿರಬಹುದು, ಕ್ಯಾಲ್ಸಿಯಂ, ಮ್ಯಾಗ್ನೇಶಿಯಂ, ಜಿಂಕ್, ಪ್ರೋಟೀನ್, ಜೀವಸತ್ವಗಳು, ಇತರ ಅಂಶಗಳು ಸಾಕಷ್ಟು ಹೇರಳವಾಗಿದ್ದು ಇದು ಹೇಗೆ ನಮ್ಮ ದೇಹಕ್ಕೆ ಸರಿಯಾದ ಪ್ರಮಾಣದಲ್ಲಿ ಒದಗ್ತದೆ ಅಂದ್ರೆ, ನಾವು ಉದಾಹರಣೆಗೆ ಒಂದು ಬೆಳಗಿನ ಟಿಫನ್ಗೆ ಇಡ್ಲಿ ಅಥವಾ ದೋಸೆ ಈ ರೀತಿಯ ಅನ್ನ ತಿಂದಾಗ ನಮಗೆ ದಿನನಿತ್ಯ 2 ಗಂಟೆಗೆ ಹಸುವಾಗುವಂತದ್ದು 1 ಗಂಟೆಗೆ ಹಸುವಾಗ್ತದೆ. ಉದಾಹರಣೆಗೆ ಇವತ್ತಿನ ದಿವಸ ನಾನು ಉಪ್ಪಿಟ್ಟು ತಿಂದ್ರೆ ನನಗೆ 1:30 ಹಸುವಾಗೋದು, ಇವತ್ತಿನ ದಿನ ನಾನು ಇಡ್ಲಿ ತಿಂದ್ರೆ 12:30 ನನಗೆ ಹಸುವಾಗುತ್ತೆ. ಅಂದ್ರೆ ಬೇಗ ಆ ಆಹಾರ ನಮ್ಮ ಜೀರ್ಣಾಂಗದಲ್ಲಿ, ಜೀರ್ಣಾಂಗ ಕ್ರಿಯೆಯಲ್ಲಿ ಸಕ್ರಿಯವಾಗಿ ಕರಗಿ ನಮಗೆ ಬೇಗ ಶಕ್ತಿಯನ್ನ ಬಿಡುಗಡೆ ಮಾಡಿ ಆ ಶಕ್ತಿ ಬೇಗನೆ ಮುಗಿದು ಹೋಗುತ್ತೆ. ಯಾವುದೇ ರೀತಿ ಅಂದ್ರೆ ಒಂದು 10 ಕೆಲಸ ಮಾಡುವಷ್ಟು ಶಕ್ತಿ ನಮಗೆ 2 ಕೆಲಸಕ್ಕೆ ಮುಗಿದು ಹೋದಾಗ ಇನ್ನು 8 ಕೆಲಸಗಳನ್ನು ಮಾಡಿದಾಗ ನಮಗೆ ಆಯಾಸ ಆಗೋದು, ಸುಸ್ತಾಗೋದು ಈ ರೀತಿ ಆಗುತ್ತೆ. ಅದೇ ಸಿರಿಧಾನ್ಯಗಳನ್ನ ನಾವು ಸೇವಿಸ್ತಾ ಬಂದ್ರೆ ಏನಾಗುತ್ತೆ ಅಂದ್ರೆ, ಅದರಲ್ಲಿ ಶಕ್ತಿ ಒಂದು ಸರಳವಾಗಿ ಅಂದ್ರೆ ಮೆಲ್ಲನೆ ಪ್ರೊಸೆಸ್ ಅಲ್ಲಿ ರಿಲೀಸ್ ಆದಾಗ ನಮ್ಮ ದೇಹದಲ್ಲಿರುವಂತಹ ಸಕ್ಕರೆ ಅಂಶ ಏನು, ಗ್ಲೂಕೋಸ್ ಲೆವೆಲ್ ನ ನಾವು ಬ್ಯಾಲೆನ್ಸ್ ಮಾಡಿದ್ರೆ ಡಯಾಬಿಟಿಸ್ ಬರಲ್ಲ, ಸಕ್ಕರೆ ರೋಗ ಬರಲ್ಲ ಅಂತ ಹೇಳ್ತೀವೋ, ಆ ಶುಗರ್ ಲೆವೆಲ್ ಅನ್ನು ಒಂದೇ ರೀತಿಯಾಗಿ ಬಿಡುಗಡೆ ಮಾಡ್ತಾ ಹೋದಾಗ ನಮ್ಮ ದೇಹದಲ್ಲಿ ಎಲ್ಲ ಕೆಲಸಗಳು ಅಂದ್ರೆ ನರ ದೌರ್ಬಲ್ಯದ ರಿಲೇಟೆಡ್ ಆಗಿರ್ಬೋದು ಎಲ್ಲವೂ ಸರಿಯಾಗಿ ಒಂದು ಸಕ್ಕರೆ ಪ್ರಮಾಣ ಸಮತೋಲನವಾಗಿ ಬಂದಾಗ ನಮಗೆ ಮಧುಮೇಹ ರೋಗಗಳಾಗಿರ್ಬೋದು, ರಕ್ತಹೀನತೆ ಸಮಸ್ಯೆಗಳಾಗಿರಬಹುದು, ರಕ್ತದೊತ್ತಡ ಆಗಿರಬಹುದು, ಥೈರಾಯ್ಡ್ ಆಗಿರ್ಬೋದು, PCOD ಆಗಿರ್ಬೋದು, ಆಮೇಲೆ ನರ ದೌರ್ಬಲ್ಯಗಳಾಗಿರ್ಬಹುದು, ವಾಯು ಸಮಸ್ಯೆಗಳಾಗಿರಬಹುದು, ವಾತ ಬರುವುದು ಈ ರೀತಿ ಸಮಸ್ಯೆಗಳಾದಾಗ ಏನಾಗ್ತವೆ, ಇತರ ಸಮಸ್ಯೆಗಳಿಂದ ನಾವು ಹೊರಗಿಡಬಹುದು. ಯಾವ ಸಮಯಕ್ಕೆ ನಾವು ಸಿರಿಧಾನ್ಯಗಳನ್ನ ತಿನ್ಬೇಕು ಅನ್ನೋದು ಸಹ ನಮಗೆ ಸಾಕಷ್ಟು ನೆನಪಿನಲ್ಲಿಟ್ಕೊಳ್ಬೇಕಾದ ಅವಶ್ಯ ಆಗಿರುತ್ತೆ. ಯಾರು ಹೇಳಿದ್ರು ನಮಗೆ ಸಿರಿಧಾನ್ಯ ತಿಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾವು ಸರಿಯಾದ ಸಮಯವನ್ನಲ್ಲದೆ ಬೇರೆ ಸಮಯಗಳಲ್ಲಿ ಸಿರಿಧಾನ್ಯವನ್ನು ತಿಂದಾಗ ನಮಗೆ ಅದರಿಂದ ಕೆಲವೊಂದಿಷ್ಟು ಸೈಡ್ ಇಫೆಕ್ಟ್ಸ್ ಗಳು ಅಂತ ಅನಿಸ್ತವೆ. ಅಂದ್ರೆ ಪ್ರತಿಯೊಬ್ಬರ ಮೇಲೆ ಸೈಡ್ ಇಫೆಕ್ಟ್ಸ್ ಅಂದ್ರೆ ಮೈ ಎಲ್ಲ ಉಷ್ಣ ಆಗೋದು. ರಾತ್ರಿ ಹೊತ್ತು ನಾವು ಸಿರಿಧಾನ್ಯ ತಿಂದ್ರೆ ನಮ್ದು ಮೈ ಜಾಸ್ತಿ ಉಷ್ಣ ಅನ್ಸುತ್ತೆ. ಯಾಕಂತಂದ್ರೆ ಸಿರಿಧಾನ್ಯದಲ್ಲಿ ಸಾಕಷ್ಟು ಪೋಷಕಾಂಶಗಳಿರೋದ್ರಿಂದ ನಾವು ಸಿರಿಧಾನ್ಯವನ್ನ ಸೇವಿಸಿದಾಗ ನಮ್ಮ ದೇಹ ಸಕ್ರಿಯವಾಗಿ ಅಂದ್ರೆ ಚೈತನ್ಯದಿಂದ ಕಾರ್ಯಗಳನ್ನ ಕೈಗೊಳ್ಬೇಕಾಗುತ್ತೆ. ದಿನನಿತ್ಯ ನಾವು ಕೆಲಸಗಳನ್ನ ಮಾಡಿ ನೀರನ್ನ ಸೇವಿಸ್ತಾ ಇದ್ರೆ ಅದರಲ್ಲಿರುವಂತ ಪೋಷಕಾಂಶಗಳು ಸರಿಯಾಗಿ ಜೀರ್ಣಕ್ರಿಯೆಯಲ್ಲಿ ಪಾಲ್ಗೊಂಡಾಗ ಸರಿಯಾಗಿ ನಮ್ಮ ದೇಹಕ್ಕೆ ಪೋಷಕಾಂಶಗಳು ಪೂರೈಕೆ ಆಗುತ್ತೆ. ಅದನ್ನ ಹೊರತುಪಡಿಸಿ ನಾವು ರಾತ್ರಿ ಊಟದಲ್ಲಿ ನಾವು ಸಿರಿಧಾನ್ಯಗಳ ಮಹತ್ವ ತಿಳಿದ್ವಿ, ಸಿರಿಧಾನ್ಯ ರಾತ್ರಿ ಹೊತ್ತು ಊಟ ಮಾಡಿದಾಗ ರಾತ್ರಿ ನಾವು ನಿದ್ರೆಯಲ್ಲಿ ಜಾರೋದ್ರಿಂದ ನೀರನ್ನ ಕುಡಿದೇ ಇರೋದ್ರಿಂದ ನಮ್ಮ ದೇಹ ಸಕ್ರಿಯವಾಗಿ ಕೆಲಸಗಳಲ್ಲಿ ಪಾಲ್ಗೊಳ್ಳದೇ ಇರೋದ್ರಿಂದ ನಮಗೆ ಅದು ಏನಾಗ್ತದೆ, ಸರಿಯಾಗಿ ಜೀರ್ಣಕ್ರಿಯೆಯಲ್ಲಿ ಆಗದೆ ಇರೋದ್ರೆ ಮೈ ಎಲ್ಲ ಉಷ್ಣವಾದಂತೆ, ಕರಗದೇ ಇರೋದಂತೆ, ಆಸಿಡಿಟಿ ಆಗೋದಂತೆ, ಎದೆ ಚುಚ್ಚು, ಈ ತರ ಸಮಸ್ಯೆಗಳಿಂದ ನಾವು ಏನ್ ಮಾಡ್ತೀವಿ, ಸಿರಿಧಾನ್ಯ ತಿನ್ನಂತ ಹೇಳಿದರೆ ಬಟ್ ಸಿರಿಧಾನ್ಯನ ಕರಗಿಸ್ಕೊಳ್ಳೋ ಶಕ್ತಿ ನಮ್ಮಲ್ಲಿಲ್ಲ ಅಂತ ನಾವು ಈ ರೀತಿ ಸಿರಿಧಾನ್ಯದ ಬಗ್ಗೆ ಕೆಟ್ಟಾಗಿ ವಿಚಾರ ಮಾಡುವಂತ ಯೋಚನೆಗಳು ಬರುತ್ತೆ. ಸೊ ಯಾವುದೇ ಆಹಾರ ಪದ್ಧತಿ ಆಗಿರಲಿ ನಾವು ಯಾವ ಸಮಯದಲ್ಲಿ ತಿನ್ಬೇಕು, ಎಷ್ಟು ಪ್ರಮಾಣದಲ್ಲಿ ತಿನ್ಬೇಕು ಅನ್ನೋದು ಬಹಳನೇ ಮುಖ್ಯವಾಗಿರುತ್ತೆ. ಈಗ ಸಿರಿಧಾನ್ಯ ತಿನ್ರಿ ರೋಗಗಳು ಹೋಗ್ತವೆ ಅಂದ್ರೆ ನಮ್ಮಲ್ಲಿ ಯಾವ ಸಮಸ್ಯೆ ಇದೆ, ಆ ಸಮಸ್ಯೆಗೆ ನಾವು ಯಾವ ಸಿರಿಧಾನ್ಯವನ್ನ ತಿನ್ಬೇಕು, ಆ ರೀತಿ ಸಿರಿಧಾನ್ಯಗಳನ್ನು ತಿನ್ನೋದು ಒಳ್ಳೆದು. ಉದಾಹರಣೆಗೆ ರಾಗಿ, ರಾಗಿ ತಗೊಂಡ್ರೆ ರಾಗಿ ತಿಂದ್ರೆ ಡಯಾಬಿಟಿಸ್ ಬರಲ್ಲ, ಕ್ಯಾಲ್ಸಿಯಂ ಕಡಿಮೆ ಆಗಲ್ಲ ಅಂತಂದ್ರೆ ನಾವು ಒಂದು ಸೌತ್ ಕರ್ನಾಟಕ ಕಡೆ ನೋಡಿದ್ರೆ ಅಂದ್ರೆ ದಕ್ಷಿಣ ಕರ್ನಾಟಕ ಕಡೆ ನೋಡಿದಾಗ ಅಲ್ಲಿ ಸುಮಾರು ಜನ ಮಧುಮೇಹದಿಂದ ಇದ್ದಾರೆ, ಸುಮಾರು ಜನ ಬಿಪಿ ಪೇಷಂಟ್ ಗಳು ಇದ್ದಾರೆ. ಜೋಳದ ರೊಟ್ಟಿ ತಿನ್ನೋರು ಸಹ ನಾವು ಸಾಕಷ್ಟು ಜನ ಉತ್ತರ ಕರ್ನಾಟಕದಲ್ಲಿ ನಾವು ಸಹ ಮಧುಮೇಹದಂತಿದ್ದೇವೆ, ಬಿಪಿ ಎಂದಿದೆ. ಅದರ ಅರ್ಥ ಏನು, ನಾವು ವಿಭಿನ್ನವಾದ ಸಿರಿಧಾನ್ಯಗಳನ್ನು, ವಿಭಿನ್ನವಾದ ತರಕಾರಿಗಳನ್ನು, ವಿಭಿನ್ನವಾದ ಹಣ್ಣುಗಳನ್ನು ಕಾಲಾನುಸಾರವಾಗಿ ನಮ್ಮ ದೇಹಾನುಸಾರವಾಗಿ ಸೇವಿಸ್ತಾ ಬಂದರೆ ನಾವು ಎಲ್ಲದರಿಂದನೂ ನಾವು ಸದೃಢವಾಗಿ ನಮ್ಮ ದೇಹವನ್ನು ಮತ್ತು ಜೀವನವನ್ನು ಕಾಪಾಡಿಕೊಳ್ಳಬಹುದು. ಉದಾಹರಣೆಗೆ ಸಿರಿಧಾನ್ಯಗಳಲ್ಲಿ ನಾವು ಯಾವ್ಯಾವ್ದನ್ನ ಜಾಸ್ತಿ ತಿಂದ್ರೆ ತೊಂದರೆ ಆಗಲ್ಲ, ಯಾವ್ದನ್ನ ಕಡಿಮೆ ತಿನ್ನಬೇಕು, ಈ ರೀತಿ ನೋಡ್ತಾ ಹೋದ್ರೆ ಸಿರಿಧಾನ್ಯಗಳು ಎಲ್ಲವೂ ಒಳ್ಳೆಯದು, ಆದ್ರೆ ಹಿತಮಿತವಾಗಿ ತಿನ್ನಬೇಕು. ಹಿತಮಿತವಾಗಿ ತಿಂದಿದ್ರೆ ಏನಾಗ್ತದೆ, ಒಂದೇ ಸಿರಿಧಾನ್ಯ ಈಗ ನನ್ನ ರಾಗಿನೇ ತಿಂತಾ ಹೋದ್ರೆ ರಾಗಿಯಲ್ಲಿ ಹೆಚ್ಚಿನ ಕ್ಯಾಲ್ಸಿಯಂ ಇರೋದ್ರಿಂದ ನನ್ನ ದೇಹಕ್ಕೆ ಕ್ಯಾಲ್ಸಿಯಂ ಮಾತ್ರ ಸಿಗ್ತದೆ. ಕ್ಯಾಲ್ಸಿಯಂನ ಹೊರತುಪಡಿಸಿ ನನ್ನ ದೇಹಕ್ಕೆ ಒಂದು ಫ್ಯಾಟ್ ಅಂದ್ರೆ ಒಂದು ಕೊಬ್ಬಿನಾಂಶ ಬೇಕಾಗಿರುತ್ತೆ, ಚರ್ಮ ಹೊಳಪಾಗಿ ಕಾಣಲಿಕ್ಕೆ, ಸ್ಕಿನ್ ಚೆನ್ನಾಗಿರ್ಲಿಕ್ಕೆ, ಕೂದಲುಗಳು ಚೆನ್ನಾಗಿರ್ಲಿಕ್ಕೆ, ಅಥವಾ ವಿಟಮಿನ್ ಡಿ ಔಷಧಗಳು ಬೇಕಾಗಿರುತ್ತೆ. ಈ ರೀತಿ ಬೇರೆ ಔಷಧಗಳೆಲ್ಲಾನು ನಾವು ತಗೊಳ್ಳದೆ ಬರೀ ಕ್ಯಾಲ್ಸಿಯಂ ಪೂರಿತವಾದ ಆಹಾರವನ್ನೇ ನಾನು ಸೇವಿಸ್ತಾ ಬಂದ್ರೆ ಬೇರೆ ರೋಗಗಳಿಗೆ ನಾವು ತುತ್ತಾಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಯಾವುದೇ ಸಿರಿಧಾನ್ಯ ತಿನ್ನಲಿ ಅಥವಾ ಯಾವುದೇ ಧಾನ್ಯ ತಿನ್ನಲಿ, ಯಾವುದೇ ಕಾಳನ್ನ ತಿನ್ನಲಿ, ಅದನ್ನ ನಾವು ರೊಟೇಷನ್ ಮಾಡ್ತಾ ಬರಬೇಕು. ಅಂದ್ರೆ ಎಲ್ಲ ಸಿರಿಧಾನ್ಯವನ್ನು ಮಿನಿಮಮ್ 1-3 ತಿಂಗಳವರೆಗೂ ತಿಂದ್ರು ನೀವು ರೊಟೇಷನ್ ಮಾಡ್ತಾ ಅಂದ್ರೆ ವರ್ಷಾನುಪೂರ್ತಿ ನವಣೆ ತಿನ್ನೋದಲ್ಲ, ವರ್ಷಾನುಪೂರ್ತಿ ರಾಗಿ ತಿನ್ನೋದಲ್ಲ, ವರ್ಷಾನುಪೂರ್ತಿ ಜೋಳ ತಿನ್ನೋದಲ್ಲ. ಸೊ ಈ ರೀತಿ ಎಲ್ಲವನ್ನು ಮಿಶ್ರಣ ಮಾಡಿ ದಿನದಿಂದ ದಿನಕ್ಕೆ ಬೇರೆ ರೀತಿಯಲ್ಲಿ ನೀವು ತಗೊಳ್ತಾ ಹೋಗಿದ್ರೆ ಬೇರೆ ಬೇರೆ ಅಂಗಗಳಿಗೆ ಅವಶ್ಯಕತೆ ಇರುವಂತಹ ಪೋಷಕಾಂಶಗಳು ದೇಹಕ್ಕೆ ಒದಗಿ ಇಡೀ ದೇಹ ಸದೃಢವಾಗಿರ್ತದೆ. ಈಗ ಸಿರಿಧಾನ್ಯಗಳಲ್ಲಿ ನಾವು ನೋಡ್ತಾ ಹೋದ್ರೆ ಪ್ರಮುಖ ಸಿರಿಧಾನ್ಯಗಳು ಅಂದ್ರೆ ಜೋಳ ಮತ್ತು ಸಜ್ಜೆ. ಈ ಜೋಳ ಮತ್ತು ಸಜ್ಜೆನ ನಾವು ದಿನನಿತ್ಯ ಸೇವಿಸಬಹುದು. ದಿನನಿತ್ಯ ನಾವು ಎಷ್ಟೇ ಸೇವಿಸಿದ್ರು ನಮಗೆ ಏನಾಗುದಿಲ್ಲ, ತೊಂದರೆ ಆಗುದಿಲ್ಲ. ಬಟ್ ಇದರಲ್ಲಿ ದಿನನಿತ್ಯ ಹೇಗೆ ಸೇವಿಸಬೇಕು, ಜೋಳ ಮತ್ತು ಸಜ್ಜೆ ಅಂದ್ರೆ ನಾವು ಇಡೀ ದಿನ ಜೋಳದ ರೊಟ್ಟಿ ಅಷ್ಟೇ ತಿನ್ಲಿಕ್ಕೆ ಆಗುದಿಲ್ಲ. ಜೋಳದ ರೊಟ್ಟಿಯಲ್ಲಿ ನಮಗೆ ಫೈಬರ್ ಇದೆ ಅಂದ ತಕ್ಷಣ ಅದ್ರ ರೊಟ್ಟಿಗೆ ನಮಗೆ ಪ್ರೋಟೀನ್ ಬರುವಂತಹ ಕಾಳು ಪಳ್ಳೆಗಳಾಗಿರಬಹುದು, ನೀರಿನ ಅಂಶ ಹೆಚ್ಚಿರುವಂತಹ ತರಕಾರಿಗಳ ಸೌತೆಕಾಯಿ ಪಲ್ಯ ಆಗಿರ್ಬಹುದು, ಹೀರೆಕಾಯಿ ಪಲ್ಯ ಆಗಿರ್ಬಹುದು, ಈ ರೀತಿ ಪಲ್ಯಗಳನ್ನ ಅಥವಾ ಅದಕ್ಕೆ ಬರುವಂತ ಸಾಂಬಾರ್ಗಳನ್ನ ನಾವು ಮಿಕ್ಸ್ ಮಾಡಿ ಅದ್ರಾಗ ಒಂದು ಮೆನು ಊಟದಲ್ಲಿ ಹೊಂದಾಣಿಕೆ ಮಾಡಿ ತಿಂತಾ ಇರೋದ್ರಿಂದ ನಮ್ಗೆ ಏನಾಗುತ್ತೆ, ದೇಹಕ್ಕೆ ಬೇಕಾಗಿರುವಂತಹ ಸಂಪೂರ್ಣ ಅಂಶಗಳು ನಮ್ಗೆ ಸಿಗ್ತಾ ಹೋಗುತ್ತೆ. ಜೋಳ ಮತ್ತು ನಾವು ಸಜ್ಜೆಯನ್ನ ಎಷ್ಟು ಬಳಸಿದ್ರು ನಮ್ಗೆ ಏನಾಗ್ತದೆ, ಅಷ್ಟಾಗಿ ತೊಂದರೆ ಆಗುದಿಲ್ಲ. ಮತ್ತು ಬೇರೆ ಸಿರಿಧಾನ್ಯಗಳಿಗೆ ನಾವು ಕಂಪೇರ್ ಮಾಡಿದಾಗ ಇವು ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಾಗಿರ್ತದೆ. ಅಂದ್ರೆ ನವಣೆ, ಸಜ್ಜೆ, ರಾಗಿ ಇವೆಲ್ಲ ನೋಡಿದಾಗ ಜೋಳ ನಮ್ಗೆ ಏನಾಗುತ್ತೆ, ಸ್ವಲ್ಪ ಕಾಳುಗಳಲ್ಲಿ ವ್ಯತ್ಯಾಸವನ್ನು ಕಂಡು ಬರ್ತದೆ. ಇನ್ನು ಕಿರಿಧಾನ್ಯಗಳು, ಕಿರಿಧಾನ್ಯಗಳಲ್ಲಿ ಹೆಚ್ಚಾಗಿ ನಾವು ಮೈಕ್ರೋ ನ್ಯೂಟ್ರಿಯಸ್ ಅಂತ ಅಂದ್ರೆ ಲಘು ಪೋಷಕಾಂಶಗಳು ಅಂದ್ರೆ ನವನೆ, ಬರಗು, ಸಾಮೆ, ಹಾರಕ, ಊದಲು, ರಾಗು ಮತ್ತೆ ಕೊರಲೆಯಲ್ಲಿ ಮ್ಯಾಗ್ನೇಷಿಯಂ ಆಗಿರ್ಬಹುದು, ಕ್ಯಾಲ್ಸಿಯಂ ಆಗಿರ್ಬಹುದು, ಜಿಂಕ್ ಆಗಿರ್ಬಹುದು, ಆಂಟಿ ಆಕ್ಸಿಡೆಂಟ್ಸ್ ಆಗಿರ್ಬಹುದು, ಇಂತಹ ಸಾಕಷ್ಟು ಅಂಶಗಳು ಪೂರಕವಾಗಿರೋದ್ರಿಂದ ಇದಕ್ಕೆ ನಮಗೆ ರೋಗ ನಿರೋಧಕ ಶಕ್ತಿಗಳನ್ನ ಹೆಚ್ಚಿಸ್ತದೆ. ರೋಗ ನಿರೋಧಕ ಶಕ್ತಿಗಳನ್ನ ಹೆಚ್ಚಿಸೋದ್ರಿಂದ ದೇಹ ಸದೃಢವಾಗಿ ಇರ್ತದೆ. ಈಗ ನಮಗೆ ಒಂದೊಂದೇ ನೋಡ್ತಾ ಹೋದ್ರೆ ಈಗ ನಾವು ಯಾವ್ದಕ್ಕೆ ತಿನ್ಬೇಕು ಪ್ರತಿಯೊಂದನ್ನು ತಿಳ್ಕೊಂಡ್ರೆ ಮಾತ್ರ ಸರಿಯಾದ ಪ್ರಮಾಣದಲ್ಲಿ ತಿನ್ಲಿಕ್ಕೆ ಸಾಧ್ಯ. ಈಗ ಲಿಟಲ್ ಮಿಲ್ಲೆಟ್ ಸಾಮೆ ಅಂತಂದಾಗ ನಾವು ಇದನ್ನ ಏನ್ ಮಾಡ್ತೀವಿ, ಜಾಸ್ತಿ ನಾವು ಹೃದಯ ಸಂಬಂಧಿತ ಸಾಮೆ, ಲಿಟಲ್ ಮಿಲ್ಲೆಟ್ ಸಣ್ಣದಾಗಿರುತ್ತದೆ. ಇರೋ ಎಲ್ಲಾ ಸಿರಿಧಾನ್ಯಗಳಲ್ಲಿ ಇದು ಅತ್ಯಂತ ಸಣ್ಣವಾಗಿ ಬಿಳಿಯದಾಗಿರೋದ್ರಿಂದ ಇದನ್ನ ತಿನ್ನೋದ್ರಿಂದ ನಮಗೆ ಹೃದಯಕ್ಕೆ ಸಂಬಂಧಿಸುವಂತಹ ಕಾಯಿಲೆಗಳನ್ನ ಇದು ನಿವಾರಿಸುತ್ತೆ ಮತ್ತೆ ಸುಧಾರಿಸುತ್ತೆ. ಉದಾಹರಣೆಗೆ ಇದರಲ್ಲಿರುವಂತಹ ಅಂಶಗಳು ಎಥರೋಸ್ಕ್ಲೆರೋಸಿಸ್ ಅಂದ್ರೆ ಏನು, ಒಂದು ಹಾರ್ಟ್ ಪ್ಯಾಸೇಜಸ್ ಅಲ್ಲಿ ಎಥರೋಸ್ಕ್ಲೆರೋಸಿಸ್ ಅಂದ್ರೆ ಫ್ಯಾಟ್ ಡೆಪಾಸಿಷನ್ ಏನಾಗ್ತಾ ಇರುತ್ತೆ, ಆ ಫೈಬರ್ ಅಂಶಗಳಿಂದ ರಕ್ತವು ಸರಾಗವಾಗಿ ಹರಿದು ಫ್ಯಾಟ್ ಡೆಪಾಸಿಷನ್ ಆಗದೆ ಇರೋ ಕಾರಣದಿಂದ ಹೃದಯದ ಒಂದು ಆರೋಗ್ಯವನ್ನ ಚೆನ್ನಾಗಿ ಕಾಪಾಡಿಕೊಳ್ಳೋರ ಜೊತೆಗೆ ಇದು ನಮಗೆ ಸಹಾಯಕಾರಿಯಾಗಿರುತ್ತೆ. ಅಷ್ಟೇ ಅಲ್ಲದೆ ಮಧುಮೇಹ, ನಾನು ಆಗ್ಲೇ ಹೇಳಿರುವಂತೆ ಮಧುಮೇಹವನ್ನ ಹೆಂಗೆ ತಡೆಗೊಳ್ಳುತ್ತೆ ಅಂದ್ರೆ ಇದರಲ್ಲಿಂತ ಶಕ್ತಿ ಆಗಿರ್ಬೋದು, ಇನ್ನಿತರ ಜೀವಸತ್ವಗಳಾಗಿರುತ್ತೆ ನಿಧಾನವಾಗಿ ದೇಹದಲ್ಲಿ ಹರಿಯೋದ್ರಿಂದ ನಮಗೇನಾಗುತ್ತೆ, ರಕ್ತದೊತ್ತಡ ಎಲ್ಲ ಕಡಿಮೆ ಆಗಿ ಗ್ಲೂಕೋಸ್ ಸಮಾನವಾಗಿ ಹರಿಯೋದ್ರಿಂದ ನಮಗೆ ಮಧುಮೇಹ ಮತ್ತು ಕಂಟ್ರೋಲ್ ಅಲ್ಲಿ ಇರುತ್ತೆ. ಇದರಲ್ಲಿರುವಂತ ಆಂಟಿ ಆಕ್ಸಿಡೆಂಟ್ ಇಂದ ನಮ್ದು ಇಮ್ಯುನಿಟಿ ಪವರ್ ಬೂಸ್ಟ್ ಆಗೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಸಹ ನಮಗೆ ಸಾಮೆಯಲ್ಲಿ ಏನಾಗುತ್ತೆ ಜಾಸ್ತಿ ಇರುತ್ತೆ. ಉದಾಹರಣೆಗೆ ಯಾರೋ ಒಂದು ಪೇಷಂಟ್ಗೆ ಅಥವಾ ಯಾವುದೋ ಒಂದು ಮನೆಯಲ್ಲಿರೋರಿಗೆ ಹೃದಯ ಸಂಬಂಧಿತ ಕಾಯಿಲೆಗಳಿದೆ ಜೊತೆಗೆ ಮಧುಮೇಹ ಇದೆ ಅಂದಾಗ ನಾವು ಅವರಿಗೆ ಸಿರಿಧಾನ್ಯ ಕೊಡಬೇಕು ಅಂತ ಹೇಳಿ ಯಾವುದೋ ಒಂದು ಸಿರಿಧಾನ್ಯನ ರಾಗಿನೋ ಈ ತರ ತರೋಕ್ಕಿಂತ ಹೃದಯ ಸಂಬಂಧಿತ ಅಂತಂದ್ರೆ ನಾವು ತಲೆಯಲ್ಲಿ ಇಟ್ಕೊಂಡಿರ್ಬೇಕು, ನಾವು ಸಾಮೆನ ತರಬೇಕು. ಈಗ ಹಾಗೆ ಮನೆಯಲ್ಲಿ ರಾಗಿ ರಾಗಿ ಅಂದ ತಕ್ಷಣ ಹೆಂಗೆ, ರಾಗಿಯಿಂದ ನಮಗೆ ಮೂಳೆಗಳು ಗಟ್ಟಿ ಆಗ್ತವೆ, ಯಾಕಂದ್ರೆ ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಅಂದ್ರೆ ಏನು, ನಮಗೆ ಮೂಳೆಗಳು ಯಾವ ತರ ಸಿಮೆಂಟು ಇಟ್ಟಿಗೆ ಇಟ್ಟಿಗೆನ ಜೊತೆಗೆ ಹಿಡಿಯುತ್ತೋ ಅದೇ ರೀತಿ ಕ್ಯಾಲ್ಸಿಯಂ ಈ ಮೂಳೆಗಳನ್ನ ಗಟ್ಟಿಮುಟ್ಟಾಗಿ ಹಿಡಿಯುತ್ತೆ ಮತ್ತು ರಕ್ತಹೀನತೆ ಸಮಸ್ಯೆ ಇದು ನಿವಾರಿಸುತ್ತೆ. ಸೊ ಹಾಗಾಗಿ ಕ್ಯಾಲ್ಸಿಯಂ ಮನೆಯಲ್ಲಿ ಯಾರಿಗಾದ್ರೂ ರುಮಟಾಯ್ಡ್ ಅಥ್ರೆಟಿಕ್ಸ್ ಅಥವಾ ಆಸ್ಟಿಯೋಪೊರೋಸಿಸ್ ಅಂದ್ರೆ ಮೊಣಕಾಲು ಸವದೋಗಿರೋದು ಅಥವಾ ಸಂಧಿ ನೋವುಗಳು ಈ ರೀತಿ ಇದ್ದಾಗ ಅವರಿಗೆ ನಾವು ದಿನನಿತ್ಯದಲ್ಲಿ ರಾಗಿ ಅಂಬಲಿ, ಈಗ ಉದಾಹರಣೆಗೆ ರಾಗಿ ರೊಟ್ಟಿ, ರಾಗಿ ಮುದ್ದೆ ಈ ರೀತಿಯಾಗಿ ನಾವು ಅವರಿಗೆ ಕೊಡ್ತಾ ಹೋದಲ್ಲಿ ಅವರಿಗೆ ಈ ರೀತಿ ಮೂಳೆ ಸಂಬಂಧಿತ ರೋಗಗಳಿಂದ ಅವರು ಹೊರಗೆ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದನ್ನು ಸತ್ಯ ನೀವು ಹೆಂಗಂದ್ರೆ ಅವರಿಗೆ ಆದಷ್ಟು ಸಿರಿಧಾನ್ಯವನ್ನ ಬೆಳಗಿನ ಉಪಹಾರ ಮಧ್ಯಾಹ್ನ ಊಟಕ್ಕೆ ಮಾತ್ರ ಇದು ಬಳಸಿದಷ್ಟು ಆರೋಗ್ಯಕರ. ಯಾಕಂದ್ರೆ ಸಿರಿಧಾನ್ಯಗಳಿಗೆ ನೀರಿನಾಂಶ ಜಾಸ್ತಿ ಇರ್ತದೆ. ನೀರಿನಾಂಶ ನೀವು ಯಾವಾಗ ಕಡಿಮೆ ಮಾಡ್ತಿರಂದ್ರೆ ದಿನನಿತ್ಯದ ಜೀವನ ಶೈಲಿಯಲ್ಲಿ ನೀರು ಕುಡಿಯೋದು ರಾತ್ರಿ ಆದ್ಮೇಲೆ ಕಡಿಮೆ ಆಗ್ತದೆ. ಸೊ ಕಡಿಮೆ ಆದ್ಮೇಲೆ ನಿಮ್ಮ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗಿರೋದ್ರಿಂದ ಇದಕ್ಕೆ ನಿಮ್ಗೆ ಏನಾಗ್ತದೆ, ಉಷ್ಣಾಂಶ ಹೆಚ್ಚಾದಾಗ ಕಿಡ್ನಿ ಸ್ಟೋನ್ಗಳಾಗುವಂತ ಸಮಸ್ಯೆ, ಮೂಲವ್ಯಾಧಿ ಆಗುವಂತ ಸಮಸ್ಯೆಗಳು, ಪೈಲ್ಸ್ ಆಗುವಂತ ಸಮಸ್ಯೆಗಳು ಈ ರೀತಿ ಜಾಸ್ತಿಯಾಗಿ ಕಾಣ್ಕೊಳ್ತವೆ. ಸೊ ಹಾಗಾಗಿ ಬೆಳಗಿನ ಉಪಹಾರಕ್ಕೆ ಮಧ್ಯಾಹ್ನ ಊಟಕ್ಕೆ ಸಿರಿಧಾನ್ಯಗಳನ್ನು ನೀವು ಬಳಸ್ತಾ ಬಂದ್ರೆ ಯಾವುದೇ ರೀತಿಯಾದಂತ ಸಮಸ್ಯೆಗಳು ನಿಮಗೆ ಆಗೋದಿಲ್ಲ. ಇನ್ನು ಸಜ್ಜೆ ಬಂದ್ರೆ, ಸಜ್ಜೆ ಹೇಗೆ ಅಂದ್ರೆ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತೆ. ಕೊಲೆಸ್ಟ್ರಾಲ್ ಅಂದ್ರೆ ಒಂದು HDL ಒಳ್ಳೆ ಫ್ಯಾಟ್ ಗಳನ್ನ ಇಟ್ಕೊಂಡು ಬೇಡ LDL ಅನ್ನ ಏನ್ ಮಾಡ್ತಾರೆ, ಡಿಟಾಕ್ಸ್ ಮಾಡುತ್ತೆ ಬಾಡಿಲಿ. ಉದಾಹರಣೆಗೆ ನೀವು ನೋಡಬಹುದು, ಒಂದು ಜನವರಿಗೆ ಬಂದಂಗೆ ನಾವು ಜಾಸ್ತಿ ಸಜ್ಜಿ ರೊಟ್ಟೆ ಮಾಡೋದು ಅಂದ್ರೆ ನಮ್ಮ ಸಂಕ್ರಮಣ ಸುತ್ತಮುತ್ತ ಸಜ್ಜಿ ರೊಟ್ಟೆಗಳನ್ನ ನಮ್ದು ಪದ್ಧತಿ ಇದೆ. ಯಾಕೆ ಅಂದ್ರೆ ಬೇಸಿಗೆ ಸಮೀಪ ಬರ್ತಾ ಇದೆ, ಜನವರಿಯಲ್ಲಿ ಚಳಿಗಾಲ ಜಾಸ್ತಿ ಇರೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುವಂತ ಚಾನ್ಸಸ್ ಬಹಳ ಇರ್ತದೆ. ಸೊ ನಮ್ಮ ಹಿರಿಯರು ಮಾಡಿರೋ ಪ್ರತಿಯೊಂದು ಆಹಾರ ಪದ್ಧತಿಯಲ್ಲೂ ಸೈಂಟಿಫಿಕ್ ನಮಗೆ ಸಿಗ್ತಾನೆ ಹೋಗ್ತದೆ. ಸಜ್ಜೆಯನ್ನ ನಾವು ಒಂದು 15-20 ದಿನ ತಿಂತ ಬಂದ್ರು ಬಾಡಿ ಡಿಟಾಕ್ಸ್ ಆಗ್ತಾ ಬರ್ತದೆ. ಬಾಡಿ ಡಿಟಾಕ್ಸ್ ಆಗ್ತಾ ಬಂದಾಗ ಹಾರ್ಟ್ ಅಟ್ಯಾಕ್ ಆಗುವಂತ ಚಾನ್ಸಸ್ ಸಹ ಕಡಿಮೆ ಆಗಿರುತ್ತೆ. ಸೊ ಅದು ನಮಗೆ ಕಾಲಾನುಸಾರವಾಗಿ ನಮ್ಮ ಹಿರಿಯರು ಆವಾಗ ಸಜ್ಜೆಗೆ ಏನ್ ಮಾಡ್ತಾರೆ, ಎಳ್ಳನ್ನ ಹಚ್ಚಿ ಬಡಿತಾರೆ. ಎಳ್ಳನ್ನ ಹಚ್ಚಿ ಬಡಿಯೋದ್ರಿಂದ ಅದರಲ್ಲಿ ಒಂದು ಕೊಬ್ಬಿನಾಂಶ ಜಾಸ್ತಿ, ಒಳ್ಳೆ ಕೊಬ್ಬಿನಾಂಶ ಜಾಸ್ತಿ ಇರೋದ್ರಿಂದ ಅದು ರೋಗವನ್ನ ಏನ್ ಮಾಡುತ್ತೆ, ತಡೆ ಹಿಡಿಯುತ್ತೆ, ಹೃದಯವನ್ನ ಆರೋಗ್ಯಕರವಾಗಿ ಇಟ್ಕೊಳ್ಳೋದಲ್ಲ, ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತೆ. ಇದರಿಂದ ಏನಾಗುತ್ತೆ, ಮುಂದೆ ಬರೋದು ಏನಿರ್ತದೆ, ಬೇಸಿಗೆ ಇರ್ತದೆ. ಬೇಸಿಗೆ ಬಂದಾಗ ಏನಾಗ್ತದೆ, ನಮಗೆ ನೀರು ಆದಷ್ಟು ಮೈಲಿರೋ ನೀರು ಆವಿಯಾಗಿ ಹೋಗ್ತಾ ಇರುತ್ತೆ. ಆವಿಯಾಗಿ ಹೋದಾಗ ಏನಾಗುತ್ತೆ, ಮಲಬದ್ಧತೆ ಇಂಥ ರೋಗಗಳು ನಮ್ಗೆ ಸಾಕಷ್ಟು ಬರೋದ್ರಿಂದ ಸಜ್ಜೆಯಿಂದ ಆ ರೀತಿ ರೋಗಗಳು ಬರೋದಿಲ್ಲ. ಸೊ ಸಜ್ಜೆ ತಿಂದ್ರೆ ನಿಮ್ಮ ಮಲಬದ್ಧತೆ ತೊಂದರೆ ಇರೋದಿಲ್ಲ, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಮತ್ತೆ ವಿಟಮಿನ್ ಇ ಹೇರಳವಾಗಿರುತ್ತೆ. ವಿಟಮಿನ್ ಇ ಹೇರಳವಾಗಿರೋದ್ರಿಂದ ಕೂದಲಾಗಿರ್ಬೋದು, ಕಣ್ಣಾಗಿರ್ಬೋದು ಆರೋಗ್ಯಕರವಾಗಿರ್ತದೆ. ಸೊ ಹಿರಿಯರು ಯಾವ್ಯಾವ ಕಾಲಾನುಸಾರಗಳಾಗಿ ಪದ್ಧತಿಗಳನ್ನ ಮಾಡಿದಾರೋ ಅದು ಅವರು ಪೋಷಕಾಂಶಗಳ ಬಗ್ಗೆ ಅರಿವಿಟ್ಕೊಂಡು ಸಹ ಮಾಡಿದಾರಂತ ಇದರಲ್ಲಿ ಹೇಳ್ಬೋದು. ಇನ್ನು ಕೊರಲೆ ಬಂದ್ರೆ, ಈಗ ಕೊರಲೆ ಬಂದ್ರೆ ನ್ಯೂರಾಲಜಿಕಲ್ ಡಿಸೀಸಸ್ ಇರುತ್ತೆ, ಅಂದ್ರೆ ನರ ಕೋಶಗಳ ತೊಂದರೆಗಳಿರ್ಬೋದು ಅಥವಾ ನರ ಬಲಹೀನತೆ ಇರಬಹುದು, ಇವುಗಳನ್ನ ಉತ್ತೇಜಿಸುತ್ತೆ. ಅಂದ್ರೆ ಒಂದು ಕಡೆ ನೀವು ಹೇಳ್ಬೋದು, ಈ ಕಡೆ ನನಗೆ ಬಹಳ ಕೈಯಲ್ಲಿ ನರ ಹರಿತಾ ಇರುತ್ತೆ, ಬೆನ್ನಲ್ಲಿ ನರ ಜಗ್ತಾ ಇರುತ್ತೆ, ಕಾಲಲ್ಲಿ ನರ ಜಗ್ತಾ ಇರುತ್ತೆ, ನನ್ನ ನರಗಳು ಯಾಕೋ ವೀಕ್ ಆಗಿದಾವ ಅಂತ ಅನ್ಸೋರು, ನೀವು ಕೊರಲೆಯನ್ನ ತಿನ್ಬೇಕು. ಕೊರಲೆ ತಿನ್ನೋದ್ರಿಂದ ನರಕೋಶ ಏನಿರುತ್ತೋ ಅದು ಸ್ಟ್ರಾಂಗ್ ಆಗಿ ಆಕ್ಟಿವ್ ಆಗಿ ಬರುತ್ತೆ ಬಾಡಿಲಿ. ಅದು ಉತ್ತೇಜನಗೊಂಡಾಗ ನಿಮಗೇನಾಗುತ್ತೆ, ನರಗಳಲ್ಲಿ ಬಲ ಜಾಸ್ತಿ ಆಗಿ ಬಲಹೀನತೆ ಅನ್ನೋ ಅಂತ ರೋಗದ ಲಕ್ಷಣಗಳು ಕಡಿಮೆ ಆಗ್ತಾ ಬಂದಾಗ ನಿಮಗೇನಾಗ್ತದೆ ಅಂದ್ರೆ ಲಿವರ್ ಏನು ಮೂತ್ರಪಿಂಡ ಮತ್ತು ಪಿತ್ತ ಕೋಶಗಳು ಎರಡೂ ಆರೋಗ್ಯಕರವಾಗಿರೋದ್ರಿಂದ ನಿಮಗೇನಾಗುತ್ತೆ, ನ್ಯೂರಾಲಜಿಕಲ್ ಡಿಸಾರ್ಡರ್ಸ್ ಯಾವುದೇ ರೀತಿ ಇದ್ರೂ ಸತ್ತೆ ಕೊರಲೆ ಸೇವನೆಯಿಂದ ನಿಮಗೆ ಇದನ್ನ ನೀವು ದೂರ ಮಾಡ್ಕೊಳ್ಬಹುದು. ಇನ್ನು ಬರಗೆ, ಬರಗು ಕಂಪೇರ್ ಮಾಡಿದೆ ಪ್ರೋಸೋ ಮಿಲೆಟ್ ಅಂತ ಹೇಳ್ತೀವಿ, ಬಿಜಾಪುರ ಸುತ್ತಮುತ್ತ ಎಲ್ಲ ಬರಗು ಸತೆ ಬೆಳೀತಾರೆ. ಬರಗು ತಿನ್ನೋದ್ರಿಂದ ರಕ್ತದೊತ್ತಡ, ರಕ್ತದೊತ್ತಡ ಯಾಕಾಗ್ತದೆ ಫಸ್ಟ್ ಅದನ್ನ ನಾವು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಏನಾಗ್ತದೆ, ಈಗ ನಾವು ಹಸಿವು ಅಂತ ಹೋಗಿ ಜಾಸ್ತಿ ಸ್ಪೈಸ್ ಇರೋ ಐಟಮ್ಗಳು ಅಥವಾ ಹಸಿವು ಅಂತ ಹೋಗಿ ಈಗ ನನಗೆ ಪೂರಿ ತಿಂದ್ರೆ ಬೇಗ ಹೊಟ್ಟೆ ತುಂಬಿಡುತ್ತೆ ಅಥವಾ ನನಗೆ ಜಾಸ್ತಿ ಉಪಕಾರ ತಿಂದ್ರೆ ಬೇಗ ಬೇಗ ಊಟ ಹೋಗುತ್ತೆ ಅಥವಾ ಹಿಂಗ್ ಈ ರೀತಿ ನಾವು ಬಹಳ ಹಸುವಾದಾಗ ಹೋಗಿ ಏನ್ ಮಾಡ್ತೀವಿ ಅಂತಂದ್ರೆ ರಾಂಗ್ ಸೆಲೆಕ್ಷನ್ ಆಫ್ ದ ಫುಡ್, ಅಂದ್ರೆ ತಪ್ಪಾದ ರೀತಿಯ ಆಹಾರ ಪದ್ಧತಿಗಳನ್ನ ನಾವು ಹೊಟ್ಟೆಗೆ ಹಾಕೊಳ್ಳೋ. ಅಂದ್ರೆ ಉದಾಹರಣೆಗೆ ಬಹಳ ಹಸುವಾಗಿ ಬಂದಿದೆ, ಆ ಗಂಟ್ಲು ಹಿಡಿತದೆ, ರೊಟ್ಟಿ ಯಾರು ತಿಂತ ಕೂತ್ಕೋತಾರೆ, ಅಣ್ಣ ಹಾಕಿಬಿಡು ಅಂತನ್ಬಿಡೋದು. ಸೊ ಅದರಿಂದ ಏನಾಗ್ತದೆ, ನಮಗೆ ಆರೋಗ್ಯದಲ್ಲಿ ಬದಲಾವಣೆ ಆಗ್ತಾ ಹೋಗ್ತದೆ. ಆರೋಗ್ಯದಲ್ಲಿ ಬದಲಾವಣೆ ಆಗ್ತಾ ಹೋದಂಗೆ ರೋಗದ ಲಕ್ಷಣಗಳು ಕಾಣ್ತಾ ಹೋಗ್ತವೆ. ಅದೇ ರೀತಿ ನಾವು ಬರಗಣ್ಣ ಸೇವಿಸೋದ್ರಿಂದ ರಕ್ತದೊತ್ತಡ ಆಗೋದಿಲ್ಲ. ಅಂದ್ರೆ ರಕ್ತದೊತ್ತಡ ಆಗದೆ ಇದ್ರೆ ನಮ್ಮ ಮೆದುಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತದೆ. ಈಗ ರಕ್ತದೊತ್ತಡ ಆಯ್ತು ಅಂದ್ರೆ ಬಿ ಪಿ ವೇರಿಯೇಷನ್ ಆದಾಗ ನಮ್ಗೆ ಏನ್ ಮಾಡ್ತಾ ಇದೀವಿ ಅನ್ನೋದು ಗೊತ್ತಾಗೋದಿಲ್ಲ. ಅದೇ ರೀತಿ ರಕ್ತದೊತ್ತಡ ಆಗದೆ ಇದ್ರೆ ನಮ್ಮ ಮೆದುಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದಾಗ ನಾವು ಜೀವನ ಶೈಲಿಯಲ್ಲಾಗಿರಬಹುದು, ಆರೋಗ್ಯ ಶೈಲಿಯಾಗಿರಬಹುದು, ಅಥವಾ ಆಹಾರದಲ್ಲಾಗಿರಬಹುದು, ಬೇರೆ ರೀತಿಗಳ ಸರಿಯಾದ ರೀತಿಯ ಆಯ್ಕೆಗಳನ್ನ ಮಾಡುವಲ್ಲಿ ನಾವು ಯಶಸ್ವಿ ಆಗ್ತೀವಿ. ಸೊ ಬರಗಣ್ಣ ನಾವು ಸೇವನೆ ಮಾಡೋದಿದ್ರೆ ಮೊಟ್ಟ ಮೊದಲನೇಗೆ ನಮ್ಗೆ ರಕ್ತದೊತ್ತಡವನ್ನ ಅದು ಕಡಿಮೆ ಮಾಡ್ತದೆ. ಆಮೇಲೆ ಮಲಬದ್ಧತೆಯನ್ನು ಕಡಿಮೆ ಮಾಡ್ತದೆ, ಮಧುಮೇಹವನ್ನು ಕಡಿಮೆ ಮಾಡ್ತದೆ. ಸೊ ಯಾವ್ದಾದ್ರೂ ಮಕ್ಕಳಿಗೆ ನೀವು ಜಾಸ್ತಿ ಅವರು ಒಳ್ಳೆ ಡಿಸಿಷನ್ ಮೇಕರ್ಸ್ ಆಗ್ಬೇಕು, ಅವ್ರವ್ರ ಬಾಡಿ ಮೇಲೆ ಕಂಟ್ರೋಲ್ ಇಟ್ಕೊಳ್ಬೇಕು. ಇವಾಗ ಮಕ್ಕಳು ಬೇಗ ಸಿಟ್ಟಿಗೆ ಬರ್ತಿರ್ತಾರೆ, ಅವ್ರವ್ರ ಕಂಟ್ರೋಲ್ ಅಲ್ಲೇ ಇರಲ್ಲ ಅಂತ ಅನ್ನೋರು ಮಕ್ಕಳಿಗೆ ಆದಷ್ಟು ಬರಗು, ದೋಸೆ, ಇಡ್ಲಿ, ಪಡ್ಡು ಈ ರೀತಿ ಟಿಫನ್ಗಳಲ್ಲಿ ಅವ್ರಿಗೆ ಕೊಡೋದ್ರಿಂದ ಅಥವಾ ಬರಗು ಅನ್ನಕ್ಕೆ ತುಪ್ಪ ಹಾಕಿ ಕೊಡೋದ್ರಿಂದ ಏನಾಗ್ತದೆ, ಅವ್ರ ಮೂಳೆಗಳು ಸಹ ಗಟ್ಟಿ ಆಗ್ತವೆ, ಅವ್ರ ರಕ್ತದೊತ್ತಡ ಬ್ಯಾಲೆನ್ಸ್ ಅಲ್ಲಿ ಇರ್ತದೆ. ಅಥವಾ ಯಾರಾದ್ರೂ ವಯಸ್ಸಾದ್ರು ಅಥವಾ ಬೈಪಾಸ್ ಸರ್ಜರಿ, ಹಾರ್ಟ್ ಸರ್ಜರಿ ಆದವ್ರು ಅಂತವ್ರು ಇದ್ರೆ ಅವರಿಗೆ ಬರಗನ್ನ ಇನ್ಕ್ಲೂಡ್ ಮಾಡೋದ್ರಿಂದ ಆದಷ್ಟು ಅವರು ರಕ್ತದೊತ್ತಡ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಅವರ ಆರೋಗ್ಯ ಜೀವನವನ್ನು ಬಹಳ ಚೆನ್ನಾಗಿ ಅವ್ರು ಕಾಪಾಡ್ಕೊಳ್ಬಹುದು. ಇನ್ನು ನವಣೆ, ನವಣೆಯಿಂದ ನಮ್ಗೇನಾಗುತ್ತೆ, ಮೂಳೆ ಸಂಬಂಧಿಸಿದ ರೋಗಗಳು ಮತ್ತು ಮೂಳೆ ಸವದು ಸೌಂಡ್ ಬರ್ತಾ ಇರುತ್ತೆ. ಈಗ ಕೈ ಮೂವ್ಮೆಂಟ್ ಮಾಡಿದಾಗ ಟಕ್ ಟಕ್ ಅಂತ, ಅದು ಯಾರಿಗೂ ಗೊತ್ತಾಗ್ತಾ ಇರೋದಿಲ್ಲ. ಈಗ ನಾವು ಗಾಡಿ ಏನಾದ್ರೂ ಸೌಂಡ್ ಬಂದ್ರೆ ಆಯಿಲಿಂಗ್ ಮಾಡ್ತೀವಿ, ಆಯಿಲ್ ಹಾಕ್ತಾರೆ ಅಥವಾ ಇಂಜಿನ್ ಚೇಂಜ್ ಮಾಡಿಸ್ತಾರೆ, ಈ ರೀತಿ ಮಾಡಿಸಬಹುದು. ಆದ್ರೆ ನಮ್ಮ ದೇಹಕ್ಕೆ ಆ ರೀತಿ ಅಲ್ಲ, ಆಹಾರ ಪದ್ಧತಿಯನ್ನ ಚೇಂಜ್ ಮಾಡಿ ಅದರಿಂದ ಬರುವ ಪೋಷಕಾಂಶಗಳಿಂದ ಮಾತ್ರ ನಾವು ಅದನ್ನ ಸರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ನವಣೆಯನ್ನ ತಿನ್ನೋದ್ರಿಂದ ಮೂಳೆಗೆ ಸಂಬಂಧಿಸಿದಂತ ರೋಗಗಳು, ಅಂದ್ರೆ ಒಬ್ಬೊಬ್ಬರು ಸ್ವಲ್ಪ ಬಿದ್ದಿರ್ತಾರೆ ಬಟ್ ಮೂಳೆ ಎಲ್ಲ ಮುರಿದೋಗ್ಬಿಟ್ಟಿರುತ್ತೆ, ಮೂಳೆಗಳಲ್ಲಿ ಅಷ್ಟಾಗಿ ಅವರಿಗೆ ಗಟ್ಟಿಯಾಗಿರೋದಿಲ್ಲ, ಅಥವಾ ಮೂಳೆಗಳು ಏನಾಗಿರುತ್ತೆ ಸವದ್ ಹೋಗಿರ್ತವೆ, ಅಥವಾ ಮೂಳೆಗಳು ಸರಿಯಾಗಿ ಬಿದ್ದು ಹೋದಾಗ ಕೂಡಿರೋದಿಲ್ಲ, ಎಲ್ಲ ಮೂಳೆ ಮುರಿದು ಹೋಗಿರುತ್ತೆ. ಅಂತವ್ರು ಏನ್ ಮಾಡ್ಬೇಕು ಅಂದ್ರೆ ನವಣೆಯನ್ನ ಸೇವಿಸಿರೋದ್ರಿಂದ ಮೂಳೆಗಳು ಸಂಬಂಧಿಸಿದಂತ ಮತ್ತೆ ಸ್ನಾಯುಗಳು ಬಲಗೊಳ್ತವೆ. ಸ್ನಾಯುಗಳು ಬಲಗೊಂಡ್ರೆ ಆಟೋಮೆಟಿಕ್ ಆಗಿ ನಮ್ಮ ಇಡೀ ದೇಹನೆ ಸದೃಢವಾಗಿ ಇರ್ತದೆ. ಈಗ ಯಾರಾದ್ರೂ ಸ್ಪೋರ್ಟ್ಸ್ ಮ್ಯಾನ್ಗಳು ಇರ್ತಾರೆ, ಅವ್ರಿಗೆ ಒಂದು ಅಥ್ಲೆಟಿಕ್ಸ್ ಇರ್ತಾರೆ, ಅಂತವ್ರು ಏನ್ ಮಾಡ್ಬೇಕು ಆದಷ್ಟು ನವಣೆಗಳನ್ನ ಸೇವನೆ ಮಾಡೋದ್ರಿಂದ ಅವರ ಮೂಳೆ ಮತ್ತು ಸ್ನಾಯುಗಳು ಬಹಳ ಸದೃಢವಾಗಿರೋದ್ರಿಂದ ಅವರ ಆರೋಗ್ಯಕರವನ್ನ ಜೀವನವನ್ನ ಬಹಳ ಚೆನ್ನಾಗಿ ಕಾಕೋಬಹುದು. ಇನ್ನು ಊದಲು, ಊದಲು ಯಾರ ಸೇವಿಸಬೇಕು? ಇತ್ತೀಚೆಗೆ ನೀವು ನೋಡ್ತಾ ಇದ್ರೆ ಮನೆಯಲ್ಲಿ ಒಂದು ಮನೆ ಎರಡು ಮನೆಯಲ್ಲಿ ನೋಡಿದ್ರೆ ಒಬ್ಬರಿಗೆ ಹೈಪೋತಾ ಎರಡು ಇಲ್ಲ ಹೈಪರ್ತಾ ಎರಡು, ಎರಡು ತೈರಡಲ್ಲಿ ಒಂದು ಬಹಳ ದಪ್ಪಗಾಗ್ತಾ ಇದ್ದಾರೆ ಇಲ್ಲ ಕೂದಲು ಉದುರ್ತಾ ಇದೆ ಇಲ್ಲ ತಳಗಾಗ್ತಾ ಇದ್ರೆ, ಟೆಸ್ಟ್ ಮಾಡಿಸಿದ್ರೆ ಹೈಪೋಥೈರಾಯ್ಡ್ ಇಲ್ಲ ಹೈಪರ್ಥೈರಾಯ್ಡ್. ಸೊ ಹೀಗಿದ್ದಾಗ ನೀವು ಊದಲು ಸೇವನೆ ಮಾಡೋದ್ರಿಂದ ಥೈರಾಯ್ಡ್ ಸಮಸ್ಯೆಗಳಿಗೆ ಏನಾಗ್ತದೆ, ನಿಮಗೆ ಒಂದು ಸುಲಭ ಒಂದು ಮನೆ ಮದ್ದಾಗಿ ಇದು ಕೆಲಸ ಮಾಡುತ್ತದೆ. ಅದ್ರ ಜೊತೆಗೆ ಹೃದಯವನ್ನು ಕಾಪಾಡಿಕೊಳ್ಳೋದಲ್ಲದೆ ಕೆಂಪು ರಕ್ತದ ಕಣಗಳನ್ನು ಸಹಾಯಕಾರಿಯಾಗಿ, ಹೆಚ್ಚಿನ ಕೆಂಪು ರಕ್ತದ ಕಣಗಳ ಉತ್ಪಾದನೆಗೆ ಊದಲು ಸೇವನೆಯಿಂದ ಅತ್ಯಂತ ಸಹಾಯಕಾರಿಯಾಗಿ ಕೆಲಸ ಮಾಡಿ ನಮ್ಮ ದೇಹದಲ್ಲಿ ಎಚ್ ಪಿ ಲೆವೆಲ್ ಅನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಊದಲು ಸಹಾಯ ಮಾಡ್ತದೆ. ಇದರಲ್ಲಿ ಏನ್ ಹೇಳೋದಂದ್ರೆ ಸಿರಿಧಾನ್ಯವನ್ನ ಸೇವಿಸಬೇಕು ಅಂತ ಹೇಳಿ, ಯಾವುದೋ ಸಿರಿಧಾನ್ಯವನ್ನ ನೀವು ತಂದು ರಾತ್ರಿಗೆ ಸೇವಿಸೋದು ಅಥವಾ ಯಾವುದೋ ಸಿರಿಧಾನ್ಯವನ್ನು ತಂದು ನಾನು ಊಟದಲ್ಲಿ ಹಾಕೊಂಡೆ ನಾನು ಸಿರಿಧಾನ್ಯ ತಿಂದೆ ನಾನು ಆರೋಗ್ಯವಾಗಿದ್ದೀನಿ ಅನ್ಕೊಳ್ಳೋಕ್ಕಿಂತ, ಎಲ್ಲ ಸಿರಿಧಾನ್ಯ ಆರೋಗ್ಯವಾಗಿಯೇ ಇದೆ. ನಿಮಗೆ ಯಾವ ಸಿರಿಧಾನ್ಯದ ಅವಶ್ಯಕತೆ ಇದೆ, ನಿಮ್ಮ ಮನೆಯವರಿಗೆ ಯಾವ ಸಿರಿಧಾನ್ಯದ ಅವಶ್ಯಕತೆ ಇದೆ, ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಶುಗರ್ ಪೇಷಂಟ್ ಇರಬಹುದು, ಆಸ್ಟಿಯೋಪರೋಸಿಸ್ ಇರಬಹುದು ಅಥವಾ ರೂಮಟಾಯ್ಡ್ ಅಥ್ಲೆಟಿಕ್ಸ್ ಇರಬಹುದು, ಈ ರೀತಿ ಇದ್ದಾಗ ಮೂರ್ನಾಲ್ಕು ಸಿರಿಧಾನ್ಯಗಳನ್ನ ನೀವು ಇಡೀ ವಾರದಲ್ಲಿ ಉಪಯೋಗಿಸಿ ಪ್ರತಿಯೊಬ್ಬರು ತಿಂದಾಗ ಏನಾಗ್ತದೆ, ನಿಮಗೆ ಅಂಗಾಂಶಗಳಿಗೆ ಅದು ಉಪಯುಕ್ತವಾಗಿ ಪೋಷಕಾಂಶಗಳ ಪೂರೈಕೆ ಆದಾಗ ಇಡೀ ದೇಹ ಸದೃಢವಾಗಿರ್ತದೆ. ಈಗ ನಾನು ಬರೀ ಹಾರ್ಟ್ ಚೆನ್ನಾಗಿರಬೇಕು ಹಾರ್ಟ್ ಚೆನ್ನಾಗಿರಬೇಕು ಅಂತ ನಾನು ಬರೀ ಹಾರ್ಟ್ ಕಡೆಗೆ ಒಲವನ್ನ ತೋರಿಸ್ತಾ ಆಹಾರ ಪದ್ಧತಿ ಹಾರ್ಟಿಗೆ ಕೊಡ್ತಾ ಇದ್ದೀನಿ, ಪ್ರತಿನಿತ್ಯ ನಾನು ಶುಂಠಿನ ಸೇವಿಸ್ತಾ ಇದ್ದೀನಿ, ಪ್ರತಿನಿತ್ಯ ನಾನು ಬೆಳ್ಳುಳ್ಳಿನ ಸೇವಿಸ್ತಾ ಇದ್ದೀನಿ, ನಾನು ಒಳ್ಳೆ ಮಿಲೆಟ್ ಅನ್ನು ತಗೊಳ್ತಾ ಇದ್ದೀನಿ, ನನ್ನ ಹಾರ್ಟ್ ಚೆನ್ನಾಗಿರ್ಲಿ ಅಂದ್ರೆ ನಮಗೆ ಗೊತ್ತಿಲ್ಲದೆ ನಮಗೆ ಲಿವರ್ಗೋ ಕಿಡ್ನಿಗೋ ಎಚ್ ಬಿಗೋ ಈ ರೀತಿ ಸಮಸ್ಯೆಗಳು ಸಾಕಷ್ಟು ಬಂದು ತೊಂದರೆಗಳು ಉಂಟಾಗ್ತದೆ. ಹಾಗಾಗಿ ನಾವು ಯಾವ ಸಮಸ್ಯೆ ಇದೆ, ಯಾವ ಸಮಸ್ಯೆಗೆ ಯಾವುದು ಸೂಕ್ತ ಅಂತ ತಿಳ್ಕೊಂಡು ಆ ಸಿರಿಧಾನ್ಯವನ್ನು ನಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಳ್ಳೋದ್ರಿಂದ ಬಹಳನೇ ಉತ್ತಮ. ಇನ್ನು ಇದೆಲ್ಲ ನೋಡ್ತಾ ಹೋದ್ರೆ ಯಾಕೆ ಸಿರಿಧಾನ್ಯಗಳು ಮಾರ್ಕೆಟ್ ಅಲ್ಲಿ ಇನ್ನೂ ಸಿಗ್ತಾ ಇಲ್ಲ? ಸಿರಿಧಾನ್ಯಗಳು ಒಳ್ಳೇದಂತ ಹೇಳಿದ್ರೆ ತಿನ್ಬೇಕು ಅಂತ ಹೋದ್ವಿ, ಅಥವಾ ನಾವು ಸಿರಿಧಾನ್ಯಗಳನ್ನ ಬೆಳೀತಾ ಇದೀವಿ, ಬೆಳೆದಿರೋ ಸಿರಿಧಾನ್ಯಗಳು ಕಾಳಾಗ್ತಾ ಇಲ್ಲ, ಅದನ್ನೆಲ್ಲ ಬಡಿಯೋದು ರಾಶಿ ಮಾಡೋದು ಬಹಳ ಅಂತ ವಿಚಾರ ಮಾಡಿದ್ರೆ, ಈಗ ನಾವು 21ನೇ ಶತಮಾನದಲ್ಲಿ ಇರೋದ್ರಿಂದ ಸಾಕಷ್ಟು ತಾಂತ್ರಿಕತೆಗಳು, ಸಾಕಷ್ಟು ಯಂತ್ರೋಪಕರಣಗಳು ಏನಾಗಿದ್ದಾವೆ, ಸಿರಿಧಾನ್ಯಗಳ ಸಂಸ್ಕರಣೆಗೆ ಬಂದಿದೆ. ಒಂದು ಸತಿ ನೀವು ಸಿರಿಧಾನ್ಯವನ್ನ ಕಟಾವು ಮಾಡಿದ್ಮೇಲೆ ನೀವು ಅದನ್ನ ಡಿ ಸ್ಟೋನಿಂಗ್ ಅನ್ನೋ ಒಂದು ಮಷೀನಿಗೆ ಹಾಕಿದ್ರಾಗ ಏನಾಗ್ತದೆ, ಕಸ ಕಡ್ಡಿ ಎಲ್ಲ ಸಪರೇಟ್ ಮಾಡಿ ಅಥವಾ ಡಿ ಸ್ಟೋನರ್ ಕಮ್ ಗ್ರೇಡಿಂಗ್ ಅಂತ ಬರ್ತದೆ, ಅದಕ್ಕೆ ಗ್ರೇಡಿಂಗ್ ಎಲ್ಲ ಆಗಿ ಒಳ್ಳೆ ಕಾಳುಗಳು ಬೇರೆ ಮತ್ತೆ ಜೊಳ್ಳಿರೋ ಕಾಳುಗಳು ಸಪರೇಟ್ ಆಗಿ ಬರ್ತದೆ. ಜೊಳ್ಳು ಕಾಳುಗಳು ಸಪರೇಟ್ ಆಗಿ ಬಂದಾಗ ನಿಮ್ಗೆ ದನ, ಕರು, ಆಡು, ಕುರಿ, ಕೋಳಿಗೆ ಈ ರೀತಿ ಉಪಯೋಗ ಆದ ಒಳ್ಳೆ ಕಾಳುಗಳು ನಿಮ್ಗೆ ಆಹಾರ ಸೇವನೆಗೆ ಉಪಯೋಗ ಆಗ್ತದೆ. ಅದನ್ನ ನೀವು ಡಿ ಹಲಿಂಗ್ ಮಾಡಬಹುದು. ಡಿ ಹಲಿಂಗ್ ಅಂದ್ರೆ ಸಪ್ಪೆ ತೆಗೆಯುವಂತದ್ದು. ಸಪ್ಪೆ ಇರೋದನ್ನ ನಾವು ಭತ್ತ ಅಂತ ಕರೆದ್ರೆ ಸಪ್ಪೆ ತೆಗೆದಿರೋದನ್ನ ಅಕ್ಕಿ ಅಂತ ಕರಿತೀವಿ. ಅದು ಸಿರಿಧಾನ್ಯದಲ್ಲಾಗಿರ್ಬೋದು ಅಥವಾ ನಾವು ತಿನ್ನುವ ಅಣ್ಣ ಅಕ್ಕಿಯಲ್ಲಾಗಿರ್ಬೋದು. ಸೊ ಒಂದ್ ಸತಿ ಅದನ್ನ ಡಿ ಹಲಿಂಗ್ ಮಾಡಿದ ಮೇಲೆ ಏನಾಗ್ತದೆ, ನಿಮಗೆ ಅದು ಸೇವಿಸಲಿಕ್ಕೆ ಸೂಕ್ತವಾದ ಒಂದು ರೀತಿಯಲ್ಲಿ ನಮಗೆ ಒದಗ್ತದೆ. ಸೊ ಇದನ್ನ ಮಾಡೋದ್ರಿಂದ ಏನು ರೈತರಿಗೆ ಉಪಯೋಗ, ಉದಾಹರಣೆಗೆ ಸಿರಿಧಾನ್ಯವನ್ನ ಯಾಕೆ ಬೆಳೆಯೋದು ನಿಲ್ಲಿಸಿದ್ರು ಅಂತ ವಿಚಾರ ಮಾಡ್ತಾ ಹೋದ್ರೆ ಬರೋದು ಒಂದೇ ಒಂದು ಉತ್ತರ, ಅದನ್ನ ಸಂಸ್ಕರಣೆ ಮಾಡುವಂತದ್ದು ಬಹಳ ಕಷ್ಟಕರವಾಗಿರೋದ್ರಿಂದ ಅದನ್ನ ಬೆಳೆಯೋದನ್ನ ನಿಲ್ಲಿಸಲಾಯ್ತು. ಈಗ ಸಂಸ್ಕರಣೆಗೆ ಸಾಕಷ್ಟು ಯಂತ್ರಗಳು ಬಂದಿರೋದ್ರೆ, ನಾನು ಆಗ್ಲೇ ಹೇಳಿದಂಗೆ ಡಿ ಸ್ಟೋನರ್ ಆಗಿರ್ಬೋದು, ಗ್ರೇಡಿಂಗ್ ಆಗಿರ್ಬೋದು, ಡಿ ಹಲ್ಲಿಂಗ್ ಆಗಿರ್ಬೋದು, ಎಲ್ಲ ಮಷಿನ್ಗಳು 2 HP ಇಂದ 7 HP ವರೆಗೂ ಅಂದ್ರೆ 50,000 ಶುರುವಾಗಿ 2 ಲಕ್ಷದೊಳಗೆ ಮಷಿನ್ಗಳು ಲಭ್ಯವಿರೋದ್ರಿಂದ ರೈತರು ಆ ಮಷಿನ್ಗಳಿಗೆ ಹೋಗಿ ಅಥವಾ ಕಸ್ಟಮ್ ಹೈರಿಂಗ್ ಸೆಂಟರ್ಸ್ ಅಂತ ಬರ್ತವೆ, ಸಿರಿಧಾನ್ಯ ಸಂಸ್ಕರಣೆ ಘಟಕಗಳು ಅಂತ ಬರ್ತವೆ. IIMR ಇಂದ ಎಸ್ಟಾಬ್ಲಿಷ್ ಮಾಡಿರುವಂತ ಕರ್ನಾಟಕದಲ್ಲಿ ಆಗಿರ್ಬೋದು, ಬಿಜಾಪುರದಲ್ಲಿ ಆಗಿರ್ಬೋದು, ಬೆಳಗಾವಿಯಲ್ಲಿ ಆಗಿರ್ಬೋದು, ಅಲ್ಲಿ ಹೋಗಿ ನೀವು ಸಿರಿಧಾನ್ಯಗಳನ್ನ ಸಂಸ್ಕರಣೆ ಮಾಡಿ ಮಾರಿದ್ರೆ 1 kg ನಿಮಗೆ ನವಣೆಗೆ 8-10 ರೂಪಾಯಿ ತಗೊಳ್ತಾರೆ. ಸಪ್ಪೆ ಬರುತ್ತವೆ ಅಂದ್ರೆ ನವಣಿ ಕಾಳನ್ನ, ಅದೇ ನೀವು ಸಂಸ್ಕರಣೆ ಮಾಡಿ ತಿನ್ಲಿಕ್ಕೆ ಕರೆಡಿರುವಂತ ಅಕ್ಕಿ ಹೋದ್ರೆ 80-90 ರೂಪಾಯಿ kg. ನಮ್ಮ ಸುತ್ತಮುತ್ತಲ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕಡೆ ನೋಡಿದ್ರು ನಮಗೆ ಏನು ಸಿರಿಧಾನ್ಯಗಳ ಅಕ್ಕಿ ತಮಿಳುನಾಡಿಂದ ಬರ್ತಾ ಇದೆ, ಚೆನ್ನೈಯಿಂದ ಬರ್ತಾ ಇದೆ, ಬೆಂಗಳೂರಿಂದ ಬರ್ತಾ ಇದೆ, ಅದರ ಅರ್ಥ ನಾವು ಬೆಳೀತಾ ಇಲ್ಲ ಅಂತಲ್ಲ. ನಾವು ಬೆಳೆದಂತ ಅಥವಾ ಸುತ್ತಮುತ್ತ ಹಳ್ಳಿಗಳಲ್ಲಿ ಬೆಳೆದಂತ ಸಿರಿಧಾನ್ಯಗಳಾಗಿರ್ಬೋದು, ಬೇರೆ ಕಾಳುಗಳಾಗಿರ್ಬೋದು, ಬೇರೆ ಒಂದು ಊರಿಗೆ ಬೇರೆ ಒಂದು ಜೈಲಿಗೆ ಹೋಗಿ ಸಂಸ್ಕರಣೆ ಆಗಿ ಅವರು ಹೆಚ್ಚಿನ ಲಾಭವನ್ನ ಪಡಿತಾ ಇದ್ದಾರೆ, ನಾವು ಕಡಿಮೆ ಲಾಭವನ್ನ ಗಳಿಸ್ತಾ ಇದೀವಿ. ಸಂಸ್ಕರಣೆ ಅನ್ನೋ ಒಂದು ಹೆಜ್ಜೆ ಮುಂದಿಟ್ರೆ ನಮ್ಮ ರೈತರ ಆದಾಯ ದ್ವಿಗುಣವಾಗುತ್ತದೆ. ಸೊ ಹಾಗಾಗಿ ನಾನು ಹೇಳುತ್ತಿರುವಂತ ಮಷಿನ್ಗಳಾಗಿರ್ಬೋದು, ಸಿರಿಧಾನ್ಯ ಅಂತಷ್ಟೇ ಅಲ್ಲ, ಯಾವುದೇ ಮಷಿನ್ಗಳಾಗಿರ್ಬೋದು ರೈತರಿಗೆ ಎಟುಕುವಂತ ಅಂದ್ರೆ ಸ್ಮಾಲು, ಮೀಡಿಯಮ್, ಕಮರ್ಷಿಯಲ್ಲು ಈ ರೀತಿಯಾಗಿ ಇದಾವೆ. ಸೊ ಒಂದು ಮಷಿನ್ ಒಬ್ಬ ರೈತ ತಗೊಳ್ಳೋಕ್ಕಿಂತ ಯಾವುದೋ ರೈತ ಉತ್ಪಾದಕರ ಸಂಘಗಳಿಂದ ಆ ಯೂನಿಟ್ಗಳನ್ನ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ 10 ಜನ ರೈತರು ಒಗ್ಗಟ್ಟಿಂದ ಕೂಡಿ 1 ಲಕ್ಷ ರೂಪಾಯಿ ಮಷಿನ್ ಅನ್ನು ತಗೊಂಡ್ರು 10,000 ರೂಪಾಯಿ ಅಂತ ಹಾಕಿದ್ರು ಅದನ್ನ ರೆಂಟಲ್ ಬೇಸಿಸ್ ಅಂತ ನಾವು ಹೇಳ್ತೀವಿ. ಅಂದ್ರೆ ನಮ್ಮ ಪ್ರತಿ ತರಬೇತಿಗಳಲ್ಲೂ ಹೇಳ್ತೀವಿ ಆ ಮಷಿನನ್ನೇ ದುಡಿಸೋದು. ಮಷಿನ್ ಅಲ್ಲಿ ನಾವು ಸಂಸ್ಕರಣೆ ಮಾಡೋ ಜೊತೆಗೆ, ಈಗ ಉದಾಹರಣೆ ಒಂದು ಹಿಟ್ಟಿನ ಗಿರಣಿಗೆ ಹೋಗಿ ನಾವು 10 ರೂಪಾಯಿ ಕೊಟ್ಟು 1 kg ಹಾಕ್ಸೋ ತರ ಆ ಮಷಿನ್ಗೆ ಬಂದು ಸಂಸ್ಕರಣೆ ಮಾಡಿ ದುಡ್ಡು ಕಟ್ಟಿ ಹೋಗಂತಂದ್ರೆ ಬೇರೆ ರೈತರುಗಳ ಸಹ ಬದುಕ್ತಾರೆ. ಸೊ ಸಂಸ್ಕರಣೆ ಮಾಡೋದ್ರಿಂದ ನಮಗೇನಾಗ್ತದೆ, 80-90% ಲಾಭ ಹೆಚ್ಚಿಗೆ ರೈತರು ಗಳಿಸಬಹುದು. ನೀವು ಅದೇ ಕಾಳನ್ನ ಉದಾಹರಣೆಗೆ ತೊಗರಿ ಹೆಚ್ಚಾಗಿ ಬೆಳೆದ್ರೆ ತೊಗರಿನ ನೀವು ದಲ್ಲಾಳಿಗೆ ಕೊಡೋ ಬದಲಿ 1-2 ಲಕ್ಷ ರೂಪಾಯಿ ಅಥವಾ 5 ಲಕ್ಷ ರೂಪಾಯಿ ತೊಗರಿ ಬೇಳೆ ಒಡೆಯುವ ಮಷಿನ್ ಅನ್ನ ಇಟ್ಕೊಂಡು ತೊಗರಿನ ಒಡೆದು ಬೇಳೆ ಮಾಡಿ ಕೊಟ್ರೆ ನಮಗೆ ರೇಟು ಡಬಲ್ ಆಗ್ತಾ ಹೋಗ್ತದೆ. ಅದೇ ರೀತಿ ಸಿರಿಧಾನ್ಯದಲ್ಲಿ 8-10 ರೂಪಾಯಿ kg ನೀವು ಸಿರಿಧಾನ್ಯವನ್ನ ಕೊಡೋ ಬದಲಿ ಒಂದು ಡಿ ಹಲಿಂಗ್ ಮಷಿನ್ಗೆ ಹಾಕಿ ತೆಗೆದಾಗ ನಿಮಗೆ ರೇಟ್ ಏನಾಗ್ತದೆ, 80-90% ಲಾಭ ಬರೋದ್ರಿಂದ ಇಲ್ಲಿ ಸುಸ್ಥಿರ ಬದುಕಿಗಾಗಿ ಸಿರಿಧಾನ್ಯ ಸಹ ಬಹಳನೇ ಪ್ರಮುಖವಾದ ಮಹತ್ವವನ್ನ ಕೈಗೊಳ್ತಾ ಇದೆ. ಅದನ್ನೆಲ್ಲ ಬಿಟ್ಟು ನಾವು ವಿಚಾರ ಮಾಡ್ತಾ ಹೋದ್ರೆ ಮೌಲ್ಯವರ್ಧನೆ ಮಾಡೋದು ಅಂತಂದ್ರೆ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಎರಡು ಜೊತೆ ಜೊತೆಗೆ ಬರ್ತದೆ. ಯಾವ ಬೆಳೆಯನ್ನು ಸ್ಥಳೀಯವಾಗಿ ಬೆಳೆದು ಸಂಸ್ಕರಣೆ ಮಾಡಿದ್ರೆ ಅದು ಮೌಲ್ಯವರ್ಧನೆ ಮಾಡಿದ್ರೆ ಲಾಭದಾಯಕವಾಗ್ತದೆ. ಅದನ್ನ ಹೊರತುಪಡಿಸಿ ನಾವು ಬೇರೆ ಊರಿಂದ, ಈಗ ನಾನು ಚಕ್ಲಿ ಮಾಡ್ತೀನಿ ಅಥವಾ ನಾನೊಂದು ಕುಕೀಸ್ ಮಾಡ್ತೀನಿ ಅಂದ್ರೆ ಒಂದು ಕಿರಾಣಿ ಅಂಗಡಿಯಿಂದನೋ ಒಂದು ಸೂಪರ್ ಮಾರ್ಕೆಟ್ ಇಂದನೋ ನಾವು ತಗೊಂಡು ಹಿಟ್ಟು ಬಂದು ಮಾಡಿದಾಗ ಅದು ನಮ್ಮ ಲಾಭದಾಯಕ ಆಗುದಿಲ್ಲ. ಈಗ ಸಿರಿಧಾನ್ಯವನ್ನ ನಾವೇ ಬೆಳೆದು ನಮ್ಮ ಸುತ್ತಮುತ್ತಲಿನ ಯಾರೇ ರೈತರಾಗ್ಲಿ ಸಂಸ್ಕರಣೆ ಮಾಡಿದ್ರೆ ಅದನ್ನ ನಾವು ಮೌಲ್ಯವರ್ಧನೆಗೆ ಅಂದ್ರೆ ಸಿರಿಧಾನ್ಯಗಳ ಉಪಮಾ ಮಿಕ್ಸ್ ಆಗಿರ್ಬೋದು, ಚಕ್ಲಿ, ಕುಕೀಸು, ನಿಪ್ಪಟ್ಟು, ಕೇಕು, ಇವೊಂದು ಚಾಕ್ಲೇಟ್ಸ್, ಐಸ್ ಕ್ರೀಮ್ ಈ ರೀತಿ ಮಾಡೋದ್ರಿಂದ ಹೆಚ್ಚಿನ ಲಾಭವನ್ನು ಗಳಿಸಬಹುದು. ಅದನ್ನ ಹೊರತುಪಡಿಸಿ ಬೇರೆದವರು ಸಂಸ್ಕರಣೆ ಮಾಡಿರುವಂತದ್ದನ್ನ ಹಿಟ್ಟನ್ನ ರವವನ್ನು ತಗೊಂಡು ಮಾಡಿದಾಗ ನಮಗೆ ಒಂದು ಪ್ರಾಡಕ್ಟ್ ಒಂದು ಉತ್ಪನ್ನವನ್ನ ತಯಾರಿಸಿದಾಗ 10-20 ರೂಪಾಯಿ ಲಾಭ ಅಂದ್ರೆ 2-3% ಲಾಭ ಅಷ್ಟೇ ಬರ್ಲಿಕ್ಕೆ ಸಾಧ್ಯ ಹೊರತು 50% ಮೇಲಿನಷ್ಟು ಶೇಕಡ 50% ಲಾಭನ ಅಥವಾ ಹೆಚ್ಚಿನ ಲಾಭವನ್ನು ಪಡೀಲಿಕ್ಕೆ ನಾವು ಹಿಂದುಳಿದ್ರಿಂದ ರೈತರು ಮತ್ತೆ ನಷ್ಟದಲ್ಲಿ ಇರುವಂತಹ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ನೀವು ತರಬೇತಿಗಳ ಮೂಲಕ ಅಥವಾ ಬೇರೆ ರೈತರನ್ನ ನೋಡಿ ಸಿರಿಧಾನ್ಯಗಳಾಗಿರ್ಬೋದು ಬೇರೆ ಯಾವುದೇ ಬೆಳೆದ ನಂತರ ಸಂಸ್ಕರಣೆ ಎಂಬುದನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಂತರ ಮೌಲ್ಯವರ್ಧನೆ ಸ್ಥಳೀಯರೇ ಸುತ್ತಮುತ್ತಲಿನ ಸ್ಥಳೀಯರೇ ಮಾಡ್ತಾರೆ. ಸಂಸ್ಕರಣೆನೇ ನಾವು ಮಾಡದೇ ಇದ್ರೆ ಆ ಉತ್ಪನ್ನಗಳ ಮೌಲ್ಯವರ್ಧನೆ ಆಗೋದೇ ಇಲ್ಲ. ಉದಾಹರಣೆಗೆ ಕಡಲೆ ಬೆಳೆದಿರುವಂತದ್ದು ಸುತ್ತಮುತ್ತ ಉತ್ತರ ಕರ್ನಾಟಕ ಜಿಲ್ಲೆಯವರಾದರೂ ಸಹ ಕಡಲೆ ಹಿಟ್ಟಿನಿಂದ ತಯಾರಾಗುವಂತ ಮೈಸೂರು ಪಾಕ್ ಆಗಿರ್ಬೋದು, ಜಿಲೇಬಿ ಆಗಿರ್ಬೋದು, ಬೆಂಗಾಲಿ ಸ್ವೀಟ್ಸ್ ಆಗಿರ್ಬೋದು, ಬೇರೆ ಜಿಲ್ಲೆಗಳು ಬೇರೆ ರಾಜ್ಯಗಳಿಂದನೇ ಫೇಮಸ್ ಇದಾವೆ. ನಾವ್ ಎಲ್ಲಿ ಹಿಡಿದ್ರೆ ನಾವು ಬೆಳೆದಂತ ಕಡಲೆನ ನಾವು ಹಿಟ್ಟು ಮಾಡಲಿಲ್ಲ, ಬೇರೆ ಊರಿಗೆ ಹೋಗಿ ಬೇಳೆ ಆಗಿ ಈಗ ನಾವು ಬೆಳೆದಿರುವಂತ ಕಡಲೆ ಹುಬ್ಬಳ್ಳಿ ದಾಟಿ ಹೋಗಿ ಪ್ರೊಸೆಸಿಂಗ್ ಆಗಿ ಬಂದು ನಮಗೆ 160 ರೂಪಾಯಿಗೆ ಕಡಲೆ ಬೇಳೆ, ಕಡಲೆ ಉದ್ದಿನ ಬೇಳೆ ಎಲ್ಲ ಬೆಳೆಗಳು ಬರ್ತದೆ. ನಮ್ಮಲ್ಲಿ ಬೆಳೆ ಆಗಿದ್ರೆ ನಮಗೆ ಎಷ್ಟು ಒಂದು ಲಾಭಗಳು ಇರ್ತದೆ, ದಲ್ಲಾಳಿಗಳು ನಡುವೆ ತಗೊಳ್ಳೋದಿಲ್ಲ. ಈ ರೀತಿಯಾದಂತ ಸಮಸ್ಯೆಗಳು ರೈತರಲ್ಲಿ ಸಾಕಷ್ಟು ಇರೋದ್ರಿಂದ ರೈತರಲ್ಲಿ ದುಡ್ಡಿನ ಸಮಸ್ಯೆ ಇದೆ. ಹಾಗಾಗಿ ಅವರು ರೈತ ಉತ್ಪಾದಕರ ಸಂಘಗಳನ್ನ ಸೆಂಟ್ರಲ್ ಗೌರ್ಮೆಂಟ್ ಇಂದ ಆಯ್ತು, ಸ್ಟೇಟ್ ಗೌರ್ಮೆಂಟ್ ಇಂದ ಆಯ್ತು, ಸುಮಾರು ಸರ್ಕಾರಿ ಸಂಸ್ಥೆಗಳಿಂದ ಅವರು ಪ್ರೋತ್ಸಾಹವನ್ನು ನೀಡುತ್ತಿರೋದು. ರೈತ ಉತ್ಪಾದಕರ ಸಂಘಗಳ ಮೂಲಕ ಸಂಸ್ಕರಣಾ ಘಟಕಗಳನ್ನ ಸ್ಥಾಪಿಸಿಕೊಂಡು ಅದರ ಲಾಭವನ್ನು ಪಡೆದ್ರೆ ಇಡೀ ಜಿಲ್ಲೆ ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ಜಿಲ್ಲೆಗಳು ಸಹ ಸುಸ್ಥಿರವಾದ ಬದುಕನ್ನ ಕಂಡುಕೊಳ್ಳಲು ಯಾವುದೇ ರೀತಿಯಾದ ಒಂದು ಡೌಟ್ ಇಲ್ಲ ಅಂತ ಹೇಳ್ಬೋದು. ಒಂದೇ ಸರಿ ಸಂಸ್ಕರಣೆ ಆದ್ಮೇಲೆ ಮೌಲ್ಯವರ್ಧನೆ ಮಾಡುವ ಮೊದಲು ನಾವು ವಿಚಾರ ಮಾಡಬೇಕಾಗಿರೋದು ಒಳ್ಳೆ ಉತ್ಪನ್ನಗಳನ್ನು ನಾವು ಮೌಲ್ಯವರ್ಧನೆಗೆ ಉಳಿಸಬೇಕು. ಅಂದ್ರೆ ಒಂದೇ ಅಂಗಡಿಯಿಂದ ಯಾಕೆ ಸ್ಥಳೀಯವಾಗಿ ಬೆಳೆದಿದ್ದು ಅಂತಂದ್ರೆ, ಈಗ ನಾವು ಬಿಜಾಪುರ ರೊಟ್ಟಿ ಯಾವ ರೀತಿ ಫೇಮಸ್, ಬಿಳಿ ಜೋಳ ಆಗಿರ್ಬೋದು, ಈ ರೀತಿ ಹೇಳ್ತೀವಿ. ಜೋಳ ನಮ್ಗೆ ಖುದ್ದಾಗಿ ಗೊತ್ತಿರೋದ್ರಿಂದ ಬಿಜಾಪುರ ರೊಟ್ಟಿ ಫೇಮಸ್ ಅಂತ. ಯಾವುದೇ ಅಂಗಡಿಯಿಂದ ಹಿಡ್ತಂದು ನಾವು ರೊಟ್ಟಿ ಬಿಡಿದ್ರೆ ಅಷ್ಟು ಖಡಕ್ ಆಗಿರೋ ರೊಟ್ಟಿ ಯಾವ ರೀತಿ ಬರಲ್ಲ, ಹಾಗೆ ಅದಕ್ಕೂ ಬೆಳೆಸುವಂತ ರಾ ಮೆಟೀರಿಯಲ್ ಬಹಳನೇ ಇಂಪಾರ್ಟೆಂಟ್ ಆಗಿರೋದ. ಸ್ಥಳೀಯವಾಗಿ ಬೆಳೆದು ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿದ್ರೆ ಅದ್ರ ಕ್ವಾಲಿಟಿಯಲ್ಲಿ, ಅಂದ್ರೆ ಅದ್ರದ್ದು ಕೀಪಿಂಗ್ ಕ್ವಾಲಿಟಿಲಿ ಯಾವುದೇ ರೀತಿಯಾದಂತಹ ತೊಂದರೆಗಳಾಗುದಿಲ್ಲ. ಇದಕ್ಕೆ ನಮ್ಗೆ ಯಾವ ಸ್ಕೀಮ್ಗಳು ಅಥವಾ ಯಾವ ತರಬೇತಿಗಳು ಇದಾವೆ ಅಂತ ಯೋಚನೆ ಮಾಡಿದ್ರೆ, ಕೃಷಿ ವಿಜ್ಞಾನ ಕೇಂದ್ರದಿಂದ ಸ್ಥಳೀಯವಾಗಿ ಬೆಳೆದಂತ ಯಾವುದೇ ಬೆಳೆಗಳಾಗಿರ್ಬೋದು, ಕಾಳುಗಳಾಗಿರ್ಬೋದು, ಎಣ್ಣೆ ಕಾಳುಗಳಾಗಿರ್ಬೋದು, ಅಥವಾ ಇನ್ನಿತರ ಉತ್ಪನ್ನಗಳ ಅಥವಾ ಆದಾಯ ಉತ್ಪನ್ನಗಳ ಚಟುವಟಿಕೆಗಳಿಗೆ ತರಬೇತಿಯನ್ನ ನಾವು ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರ ಹಿಟ್ನಳ್ಳಿ ವತಿಯಿಂದ ನಾವು ತರಬೇತಿಗಳನ್ನ ಕೊಡ್ತೀವಿ. ಆ ತರಬೇತಿಗಳಲ್ಲಿ ನಾವು ನಿಮ್ಗೆ ಸ್ಥಳೀಯ ಭೇಟಿಗಳನ್ನು ಮಾಡಿಸ್ತೀವಿ, ಬೇರೆ ರೈತರೊಂದಿಗೆ ಚರ್ಚೆಗಳನ್ನು ಮಾಡಿಸ್ತೀವಿ, ಸ್ಕೀಮ್ಗಳಿಗೂ ಚರ್ಚೆಗಳನ್ನ ಮಾಡಿಸ್ತೀವಿ. ಈ ರೀತಿಯಾಗಿ ಮಾಡಿದಾಗ ನಿಮಗೆ ಅಲ್ಲಿ ಹಲವಾರು ಐಡಿಯಾಗಳು ಸಹ ಸಿಗ್ತವೆ. ಅದನ್ನ ಹೊರತುಪಡಿಸಿ ಸಿರಿಧಾನ್ಯಕ್ಕೆ IIMR ಹೈದರಾಬಾದ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲೆಟ್ ರಿಸರ್ಚ್ ಹೈದರಾಬಾದ್ ಇಂದ ಸಿರಿಧಾನ್ಯ ರೈತ ಉತ್ಪಾದಕರ ಸಂಘಗಳನ್ನ ಪ್ರೋತ್ಸಾಹಿಸಲು ಅವರು ಸಹಾಯಧನವನ್ನ ಮಾಡ್ತಾರೆ ಮತ್ತು FPOಗಳನ್ನ ರಿಜಿಸ್ಟರ್ ಮಾಡ್ತಾರೆ. ಅದನ್ನ ಹೊರತುಪಡಿಸಿ ಜಿಲ್ಲಾ ಪಂಚಾಯತಿಗಳಿಂದ ಆಗಿರಬಹುದು, ಕೃಷಿ ಇಲಾಖೆಗಳಿಂದ ಆಗಿರಬಹುದು, ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಆಗಿರಬಹುದು, ಸಾಕಷ್ಟು ನಿಮಗೆ ಮಾಹಿತಿಗಳ ಜೊತೆ ಜೊತೆಗೆ ಯಾವ್ದಾದ್ರು ಸ್ಕೀಮ್ಗಳಲ್ಲಿ ಇದ್ರೆ ಸಹ ನಿಮಗೆ ಕೊಡ್ತಾರೆ. ಅದನ್ನ ಬಿಟ್ಟು ಪ್ರಧಾನ ಮಂತ್ರಿ ಮೈಕ್ರೋ ಫೈನಾನ್ಸ್ ಸ್ಕೀಮ್ಗಳಲ್ಲಿ ಮೌಲ್ಯವರ್ಧನೆಗೆ ಸಂಬಂಧಿಸಿದಂತ, ಅಂದ್ರೆ ಮೌಲ್ಯವರ್ಧನೆ ಸಂಸ್ಕರಣೆ ನಂತರ ಬರುವ ಮೌಲ್ಯವರ್ಧನೆಗೆ, ಅಂದ್ರೆ ಉದಾಹರಣೆ ಸಿರಿಧಾನ್ಯ ಮೌಲ್ಯವರ್ಧನೆ ಅಂತ ತಗೊಂಡ್ರೆ ನಾವು ಬ್ರೆಡ್ ಆಗಿರ್ಬೋದು, ಕುಕೀಸ್ ಆಗಿರ್ಬೋದು, ಚಕ್ಲಿ ಆಗಿರ್ಬೋದು, ನಿಪ್ಪಟ್ಟ ಆಗಿರ್ಬೋದು, ಶಾವಂಗಿ ಆಗಿರ್ಬೋದು, ರೊಟ್ಟಿ, ಈ ರೀತಿ ವಿಭಿನ್ನ ಉತ್ಪನ್ನಗಳ ತಯಾರಿಕೆಗೆ ಅವಶ್ಯಕವಿರುವ ಯಂತ್ರಗಳಿಗೆ ಸಬ್ಸಿಡಿಗಳನ್ನ ಕೊಡ್ತಾರೆ. ಸೊ ಸಾಕಷ್ಟು ಸವಲತ್ತುಗಳು ಸರ್ಕಾರದಿಂದ ಕೊಡ್ತಾ ಇರಬೇಕಾದ್ರೆ, ರೈತರು ಒಂದು ಹೆಜ್ಜೆ ಬೆಳೆಯನ್ನ ಬೆಳೆದು ಕಟಾವು ಆದ್ಮೇಲೆ ವರೆಗೂ ವಿಚಾರ ಮಾಡೋ ರೈತರು, ಕಟಾವು ಆದ್ಮೇಲೆ ಒಂದು ಹೆಜ್ಜೆ ಮುಂದೆ ವಿಚಾರ ಮಾಡಿದ್ರೆ ಖಂಡಿತವಾಗಿ ಅವರು ಸಿರಿಧಾನ್ಯಗಳಿಂದ ಅಷ್ಟೇ ಅಲ್ಲದೆ ಬೇರೆ ಯಾವುದೇ ಬೆಳೆಯುವ ಕಾಳುಗಳಿಂದ ಆದ್ರೂ ಅದರಿಂದ ಅವ್ರು ಏನ್ ಮಾಡಬಹುದು, ಅಧಿಕ ಲಾಭವನ್ನ ಅವರು ಗಳಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಖ್ಯೆಗೆ ನೀವು ಸಂಪರ್ಕಿಸಬಹುದು 8660677998. ಆಕಾಶವಾಣಿ ವಿಜಯಪುರ ಹಾಗೂ ಎಲ್ಲ ರೈತ ಬಾಂಧವರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇದುವರೆಗೆ ಸದೃಢ ಆರೋಗ್ಯಕ್ಕಾಗಿ ಮತ್ತು ಸುಸ್ಥಿರ ಬದುಕಿಗಾಗಿ ಸಿರಿಧಾನ್ಯಗಳ ಮಹತ್ವ ಈ ಕುರಿತು ಶ್ರೀಮತಿ ಶ್ವೇತಾ ಮಣ್ಣಿಕೇರಿ, ವಿಷಯ ತಜ್ಞರು, ಗೃಹ ವಿಜ್ಞಾನ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರ ಇವರಿಂದ ಮಾಹಿತಿಯನ್ನ ಕೇಳಿದಿರಿ. ಸಂಕಲನ ಶಿದ್ರಾಯ್ ಎನ್ ಸಾಳುಂಕಿ, ನಿರ್ಮಾಣ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಎಲ್ಐಸಿ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ್ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ ಆದ್ರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಸಂಘಟಿತ್ತೇನೋ ಇಟ್ಟ ಮಂದೆಯ ತಮ್ಮ ಯಾವಲ್ಲಿಂದ ಬಂದಿನಿ ಬರುವಾಗ ಸಂಘಟಿತ್ತೇನೋ ಇಟ್ಟ ಮಂದೆಯ ಜಾವ್ರ ಊರಿಗೆ ಬಂದಿ ನೀನು ಬಂದು ಈ ಬಾವದೋಳು ಸುಖ ಏನು ಕಂಡಿ ಬಂದು ಈ ಬಾವದೋಳು ಸುಖ ಏನು ಭಕ್ತಿವಂತಲಿಕೆ ಕುಂಬಾರಕ್ಕೆ ಎಂತ ಭಕ್ತಿವಂತಲಿಕೆ ಕುಂಬಾರಕ್ಕೆ ಎಂತ ಭಕ್ತಿವಂತಲಿಕೆ ಕುಂಬಾರಕ್ಕೆ ಎಂತ ಭಕ್ತಿವಂತಲಿಕೆ ಕುಂಬಾರಕ್ಕೆ ಎಂತ ಭಕ್ತಿವಂತಲಿಕೆ ಕುಂಬಾರಕ್ಕೆ ಎಂತ ಭಕ್ತಿವಂತ ಲೇಖೆ ಕುಂಬಾರಕ್ಕೆ ಎಂತ ಭಕ್ತಿವಂತ ಲೇಖೆ ಎಂತ ಭಕ್ತಿವಂತ ಲೇಖೆ ಕುಂಬಾರಕ್ಕೆ ಬ್ರಹ್ಮಾಂಡವೆಲ್ಲ ತೊಂದೆ ಕೊಂದಳ ಕುಂಬಾರಕ್ಕೆ ಕುಂಬಾರಕ್ಕೆ ಎಂತ ಭಕ್ತಿವಂತಲೇ ಕುಂಬಾರಕ್ಕೆ ಎಂತ ಭಕ್ತಿವಂತಲೇ ಕುಂಬಾರಕ್ಕೆ ಚಿನ್ನ ಎಂಬುವ ಮನ್ನನ ಕತ್ತರಿಸಿ ತನು ಎಂಬುವ ನೀರನಿಸಿ ಚೆನ್ನ ಎಂಬುವ ಮನ್ನನ ತರಿಸಿ ತನು ಎಂಬುವ ನೀರನಿಸಿ ಗುಣ ಎಂಬುವ ಉದಲನ ಕಲಿಸಿ ಉದಲನ ಕಲಿಸಿ ಮನ ಎಂಬುವ ಸೋಸುವ ಕೇಂತ ಬಂದಿವಂತರೆ ಎಂಬುವ ತಿಗರಿಯ ಹೂಡಿ ಭಕ್ತಿ ಎಂಬುವ ಬಡಿಗೆಯ ಮಾಡಿ ಜ್ಞಾನ ಎಂಬುವ ತಿಗರಿಯ ಹೂಡಿ ಭಕ್ತಿ ಎಂಬುವ ಬಡಿಗೆಯ ಮಾಡಿ ಮುನ್ನೂರು ತರುವತ್ತ ಸುತ್ತನ ತಿರುವಿ ಮುನ್ನೂರು ತರುವತ್ತ ಸುತ್ತನ ತಿರುಗಿ ಗಡಿಗೆ ತಯ್ಯಾರ ಮಾಡುವ ಎಂಬುವ ಆವಿಯ ಮುಚ್ಚಿ ಸತ್ಯ ಎಂಬುವ ಬೆಂಕಿ ಹಚ್ಚಿ ಅರು ಎಂಬುವ ಆವಿಯ ಮುಚ್ಚಿ ಸತ್ಯ ಎಂಬುವ ಬೆಂಕಿ ಹಚ್ಚಿ ಸತ್ಯ